ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ಮೈಕೋಪ್ಲಾಸ್ಮಾ ಕಾಯಿಲೆ ಕುರಿತು ಡಾಕ್ಟರ್ ಸುಮತಿ ಬಿಆರ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಗಡದಿಂದ ಸೋಪಾನೆ ಪದ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ಜಾಹೀರಾತುಗಳು. ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಎದ್ದ ಕೂಡಲೇ ಹಾಗೂ ರಾತ್ರಿ ಊಟವಾದ ನಂತರ ಟೂತ್ಬ್ರಷ್ ಹಾಗೂ ಪೇಸ್ಟ್ನಿಂದ ಹಲ್ಲುಗಳನ್ನು ಕನಿಷ್ಠ 3-4 ನಿಮಿಷ ಉಜ್ಜಿ. ಹಲ್ಲುಗಳ ಸಂದುಗಳನ್ನು ಡೆಂಟಲ್ ಫ್ಲಾಸ್ ಬಳಸಿ ಶುಚಿಗೊಳಿಸಿ. ಟೂತ್ಬ್ರಷ್ಗಳನ್ನು 3 ತಿಂಗಳಿಗೊಮ್ಮೆ ಬದಲಾಯಿಸಿ. ಟೂತ್ಬ್ರಷ್ ಅನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಬೇಡಿ. ಅತಿಯಾದ ಸಿಹಿ ಪದಾರ್ಥ ಕಾರ್ಬೋನೇಟೆಡ್ ಪಾನೀಯಗಳಿಂದ ದೂರವಿರಿ. ಹಲ್ಲುಗಳ ಆರೋಗ್ಯ ಉತ್ತಮ ಬಾಯಿ ಆರೋಗ್ಯದ ಪ್ರತೀಕ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಜೊತೆಗೆ ಕುರಿ ಸಾಕಾಣಿಕೆಯ ಬಗ್ಗೆ ತಮ್ಮ ಕಾಯಕವನದಲ್ಲಿ ತೊಡಗಿಕೊಂಡಿರುವ ರೈತ ಮಹಿಳೆ ಶ್ರೀಮತಿ ಮುತ್ತಮ್ಮ ಹೆಚ್ ಅವರೊಂದಿಗೆ ಹಾಗೂ ರೈತರಾದ ರಮೇಶ್ ಅವರೊಂದಿಗೆ ಸಂದರ್ಶನಗಳನ್ನು ಕೇಳೋಣ. ರೈತ ಬಾಂಧವರು ಕೇಳೋಣ. ಆರಂಭದಲ್ಲಿ ಸಾವಯವ ಕೃಷಿ ಜೊತೆಗೆ ಕುರಿ ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿರುವ ರೈತ ಮಹಿಳೆ ಶ್ರೀಮತಿ ಮುತ್ತಮ್ಮ ಹೆಚ್ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮೊಂದಿಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಪಿ ಕೆ ಹಳ್ಳಿ ಗ್ರಾಮದ ರೈತ ಮಹಿಳೆ ಮುತ್ತಮ್ಮ ಇವರು ನಮ್ಮ ಜೊತೆಗಿದ್ದಾರೆ. ಅವರು ಸ್ವಂತ ಭೂಮಿ ಇಲ್ಲದೇ ಇದ್ದರೂ ಸಹಿತ ಭೂಮಿಯನ್ನು ಗುತ್ತಿಗೆ ತೆಗೆದುಕೊಂಡು ಆ ಭೂಮಿಯ ಒಳಗಡೆಗೆ ಸುಮಾರು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೆಯುತ್ತಾ ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ಒಂದಿಷ್ಟು ಕುರಿ ಸಾಕಾಣಿಕೆಯನ್ನೆಲ್ಲ ಮಾಡಿಕೊಂಡಿದ್ದಾರೆ. ಇದಕ್ಕೆಲ್ಲ ಹೊಸಪೇಟೆಯ ಸಖಿ ಸಂಸ್ಥೆಯವರು ಈ ಥರದ ಒಂದು ಬಡ ಕುಟುಂಬದ ಮಹಿಳೆಯರಿಗೆ, ಅದರಲ್ಲೂ ವಿಶೇಷವಾಗಿ ದಲಿತ ಕುಟುಂಬದ ಮಹಿಳೆಯರಿಗೆ ಮತ್ತು ದೇವದಾಸಿ ಕುಟುಂಬದಿಂದ ಬಂದಿರುವಂತಹ ಮಹಿಳೆಯರಿಗೆ ಅವರನ್ನು ಒಂದಿಷ್ಟು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಹಾಗಾಗಿ ಜೊತೆಗೆ ಸುಸ್ಥಿರ ಕೃಷಿಯನ್ನು ಹಳ್ಳಿಗಳಲ್ಲಿ ಬೆಳೆಸಬೇಕು, ಆ ಥರದ ಒಂದು ಯೋಜನೆಯನ್ನು ರೂಪಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನೊಳಗಡೆಗೆ ಈ ಒಂದು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇಂಥ ಒಂದು ಯೋಜನೆಯ ಫಲಾನುಭವಿಗಳು ನಮ್ಮೊಂದಿಗಿದ್ದಾರೆ ಮುತ್ತಮ್ಮ ಇವರು. ಮುತ್ತಮ್ಮ, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮುತ್ತಮ್ಮರೇ, ನಿಮ್ಮ ಸ್ವಂತ ಊರು ಇದೇನಾ? ಹೌದು ಸರ್, ನಮ್ಮದು ಸ್ವಂತ ಊರು ಇದೆ, ಪಾಪಿನಾಯಕನಹಳ್ಳಿ ಸರ್. ಪಾಪಿನಾಯಕನಹಳ್ಳಿ ಅಂತಾರೆ. ನೀವು ಕೃಷಿ ಕುಟುಂಬದವರ? ನಿಮ್ಮ ತಂದೆ ತಾಯಿ ಇವರೆಲ್ಲ ಕೃಷಿನೇ ಮಾಡ್ತಾ ಇದ್ರ? ಹೌದು ಸರ್, ನಮ್ಮ ತಂದೆ ತಾಯಿ ಎಲ್ಲ ಕೃಷಿನೇ ಮಾಡ್ತಾ ಇದ್ರು ಮುಂಚೆ ಎಲ್ಲ. ಅದು ಪಾರಿಸ್ಟ್ ಕೊಟ್ಟ ಹೊಲದಲ್ಲೇ ನವಣೆ ಮತ್ತೆ ಬೇರೆ ಬೇರೆ ಎಲ್ಲ ಧಾನ್ಯಗಳು ಒಟ್ಟಿಗೆ ಏನ್ ಬೇಕು ಅವನ್ ಮಾತ್ರ ಬೆಳೀತಾ ಅದನ್ನೇ ಜೀವನ ಮಾಡ್ತಾ ಇದ್ರು. ಅದು ಫಾರೆಸ್ಟ್ ಬಂದ್ಬಿಟ್ಟು ಈ ಹೊಲ ಎಲ್ಲ ಫಾರೆಸ್ಟ್ರಿಗೆ ಸಂಬಂಧ ಪಟ್ಟಿದ್ದು ಅಂತೇಳಿ ಅವಾಗ ಫಾರೆಸ್ಟ್ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಅದಕ್ಕೆ ಪಟ್ಟಪಾಣಿ ಅಂತ ಏನಿದ್ದಿಲ್ಲ ಸರ್, ಏನು ಇರಲಿಲ್ಲ. ಅವರು ಹಿಂಗೆ ಇಷ್ಟು ಅಂಜಾದ್ಮೇಲೆ ಇಷ್ಟು ನೀವು ಮಾಡ್ಕೇರಿ ಅಂತೇಳಿ ಕೊಟ್ಟಿದ್ರು. ಅದನ್ನ ಮತ್ತೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಮತ್ತೆ ಅವರು ತಗೊಂಡು ಗಿಡಗಳೆಲ್ಲ ಹಾಕಿ ಇವಾಗ ಯಾರು ರೈತರು ಇಲ್ಲ ಸರ್ ಹೊಲಗಳು. ಎಲ್ಲ ರೈತರದು ಭೂಮಿ ವಾಪಸ್ ಹೋಗಿದೆ? ವಾಪಸ್ ಹೋಗಿದೆ ಸರ್.

22 ಜನ ಇದ್ದೀವಿ. ಅದರಲ್ಲಿ ಈಗ ಸಪ್ರೇಟ್ ಸಪ್ರೇಟ್ ಇದೀವಿ ಸರ್. ಅಣ್ಣರು ನಾನು ಏನೇ ಹೇಳಿ ಈ ತರ ಹೊಲದಾಗ ಕೆಲಸ ಐತೆ ಅಂತ ಅಂದ ತಕ್ಷಣ ಅವರೇ ಬಂದ್ಬಿಡ್ತಾರೆ ಸರ್. ತುಂಬಾ ಖುಷಿ ಆಗ್ಬಿಡ್ತು ಸರ್. ಮತ್ತೆ ಅವ್ರ ರೈತರು ಹೆಂಗೆ ಅಂತಂದ್ರೆ ಅನುಭವ ಗೊತ್ತಿಲ್ಲ ಏನು ಅಂತ ಅವ್ರದ್ದು ಸರ್. ನಾನು ಮಾಡ್ಲೇಬೇಕನ್ನೋದು ನನಗೊಂದು ಛಲ, ಹಠ. ಮತ್ತೆ ಅವರು ನಾವು ಯಾವಾಗ ಬಿತ್ತನೆ ಮಾಡ್ಬೇಕು, ಯಾವಾಗ ಕೊಯ್ಬೇಕು, ಯಾವಾಗ ಜಿನ್ಕ್ ಹಾಕ್ಬೇಕು, ನಾವೇ ಬಡಿಬೇಕಾ ಏನಂತ ಗೊತ್ತಿಲ್ಲ ಸರ್ ನಮಗೆ. ನಮಗೇನು ಗೊತ್ತಿಲ್ಲ. ಆಮೇಲೆ ನಮ್ಮ ಅಮ್ಮಗೂ ತುಂಬಾ ವರ್ಷದಿಂದ ಅವ್ರು ಕೆಲಸ ಮಾಡೋದು ಬಿಟ್ಟಿದ್ದಾರೆ. ಆಮೇಲೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಕೇಳಿದ್ರೆ ಬರಗು ಇದೆಲ್ಲ ಸರ್. ಅವರು ನವಣೆ ಹಾಕಿ ಅವರು ಕೊಯ್ದಿಟ್ಟಿದ್ದಾರೆ ಸರ್. ಇನ್ನು ಒಂದ್ ತಿಂಗಳ ಹಾಕ್ ಬಂತು, ಇನ್ನೂ ಜಿನ್ಕ್ ಆಡ್ಸಿಲ್ಲ, ಏನೂ ಮಾಡಿಲ್ಲ. ಅವ್ರಕ್ಕಿಂತ ಮುಂಚೆನೆ ಸಜ್ಜೆ ತಗೊಂಬಿಟ್ಟಿವಿ ಸರ್. ಒಂದ್ ಕ್ವಿಂಟಲ್ ಸಜ್ಜೆ ತಗೊಂಡಿದೀವಿ, ಮತ್ತೆ ಒಂದೂವರೆ ಕ್ವಿಂಟಲ್ ಅಮ್ಮಂಗ್ ನವಣೆ ತಗೊಂಡ್ಬಿಟ್ಟಿವಿ. ಏನು ಹಾಕ್ದೇನೆ ಗೊಬ್ಬರ ಹಾಕ್ದೇನೆ ಬಂದೈತೆ ನಮ್ದು. ತುಂಬಾ ಅದಕ್ಕೆ ತುಂಬಾ ಖುಷಿ ಅನ್ಸಿತ್ತು ಸರ್ ನನಗೆ. ಆಮೇಲೆ ಬರಗು ಅಲ್ಲಿ ಒಂದು ತುಂಬಾ ದೊಡ್ಡದು ಒಂದು ಗೂಡು ತರ ಹಾಕಿದ್ವಿ ಸರ್. ಅದನ್ನ ಅದು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಸರ್ ಅದನ್ನ. ಆಮೇಲೆ ಅದನ್ನೆಲ್ಲ ಬಡಿಬೇಕಂತೆ ಸರ್. ಅದನ್ನೆಲ್ಲ ಬಡ್ದು ಬಡ್ದು ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ಕೊಂತ ನಾವು ಕೆಲಸ ಮಾಡಿದ್ವಿ ಸರ್. ನಮ್ಮ ಅಣ್ಣ, ನಾನು, ನಮ್ಮ ಮಾಮ, ನಮ್ಮಅಮ್ಮ ಎಲ್ಲರೂ ಇವ್ರೇನು ಇವರು ಇದನ್ನ ಬಡಿತಾರಲ್ಲ ಜಿನ್ಕ್ ಹಾಕ್ಸದ್ಬಿಟ್ಟ. ಜಿನ್ಕ್ ಹಾಕ್ಸಿದ್ರೆ ದುಡ್ಡಿಲ್ಲ ಸರ್ ನಮ್ಮ ಹತ್ರ ಅವಾಗ. ಅವಾಗ ನಾವೇನು ಅದನ್ನೇ ಅವ್ರಿಗೆ ಇವ್ರಿಗೆ ದುಡ್ಡು ಕೊಡೋದು ಯಾಕಂತಂದು ನಾವೇ ಒಂದು 3-4 ಕೊಯ್ದ್ಬಿಟ್ಟು ಅದನ್ನ ನಾವೇ ಬಡ್ದು ನಾವೇ ತಂದ್ಕಂದ್ವಿ ಸರ್. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಈಗ ನೀವು 3 ಎಕರೆಯಲ್ಲಿ ಏನೇನು ಬೆಳೆದ್ರಿ ನೀವು? ಸರ್, ನಾವು ಬರಗು ಬೆಳೆದಿದ್ದೀವಿ, ಆಮೇಲೆ ನವಣೆ ಬೆಳೆದಿದ್ದೀವಿ, ಮತ್ತೆ ಸಜ್ಜೆ ಬೆಳೆದಿದ್ದೀವಿ. ಈಗ ಹುಳಿ ಇದೆ ಸರ್. ಹುಳಿ ಇದೆ, 3 ಎಕರೆನು ಹುಳಿ ಇದೆ. ಖುಷಿ ಅನ್ಸಿದೆ? ತುಂಬಾ ಖುಷಿ ಅನ್ಸಕತ್ತೆ ಸರ್. ಮತ್ತೆ ಇನ್ನೊಂದು, ಈಗ ಹುಳಿ ಇತ್ತಲ್ಲ, ತುಂಬಾ ದಿನ ಆಯ್ತು ಬಿತ್ತಿ, ಒಂದು 3-4 ತಿಂಗಳಾಯ್ತು, ಕಾಳಾಗ್ಲಿಲ್ಲ. ಅಂದ್ರೆ ಯಾಕಂತ ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತೆ ಹುಳಿ ಆಮೇಲೆ ಕಾಳು ಕಟ್ಟುತ್ತೆ ಅಥವಾ? ಹಾ, ಸ್ವಲ್ಪ ಮತ್ತೆ ಕಾಳು ಇವಾಗ ಕಟ್ಟಕತ್ತೆ ಸರ್. ತಡವಾಗುತ್ತೆ ಇದು? ಅಂದ್ರೆ ಈಗ ಸಾವಯವ ಕೃಷಿ ಮಾಡೋದ್ರಿಂದ ಒಂದ್ ಸ್ವಲ್ಪ ಲೇಟ್ ಆಗಿ ಬರಕತ್ತದಂತೆ, ಅದಕ್ಕೆ ಚೆನ್ನಾಗಿ ಬರ್ತಾ ಇದೆ. ಪರವಾಗಿಲ್ಲ. ಆದ್ರೆ ನೀವು ಯಾವುದೇ ಅಂಗಡಿ ಗೊಬ್ಬರಗಳನ್ನ ತಂದಿ? ಯಾವ್ದು ಹಾಕಿಲ್ಲ ಸರ್. ನಾವು ಸಖಿಯಿಂದ ಏನ್ ಬೀಜ ಕೊಟ್ಟಿದ್ದಾರೋ ಅವೇ ಬೀಜನೇ ನಾವು ಹಾಕಿದೀವಿ ಒಟ್ಟು. ಮತ್ತೆ ಅವೇ ಬಂದ್ಮೇಲೆ ಕಟಾವ್ ಮಾಡಿದೀವಿ, ನಾವೇ ಸ್ವಂತ ಬಡ್ದಿದೀವಿ, ತಗೊಂಬಂದಿದೀವಿ. ನಾವ್ ಯಾವ್ದಕ್ಕೂ ದುಡ್ಡು ಖರ್ಚು ಮಾಡಿಲ್ಲ. ಈಗ ನಿಮ್ಮ ಮನೆಗೆ ಯಾವ್ಯಾವ ಆಹಾರ ಬೆಳೆಗಳನ್ನ ಬೆಳ್ಕೊಂಡಿದ್ದೀರಿ, ಅವ್ನು ಬಳಸ್ತಾ ಇದ್ದಾರೆ ಇವಾಗ ಸರ್? ಬರಗು ಇನ್ನು ಇವಾಗಲೇ ಬಳಸಕ್ ಬರೋದಿಲ್ಲ ಅಂತೆ ಸರ್, ಹಂಗೆ ಇಡ್ಬೇಕಂತೆ, ಅವ್ ಮಾಗ್ಬೇಕಂತೆ. ಮತ್ತೆ ನವಣೆನು ಹಂಗೆ ಇಟ್ಟಿದೀವಿ, ಯಾವು ಬಳಸಿಲ್ಲ. ಮುಂದೆ ನಿಮ್ಮ ಮನೆಗೆ ಬಳಕೆ ಆಗ್ತಿದೆ? ಹೌದು ಸರ್, ಬಳಕೆ ಆಗ್ತದೆ. ಮತ್ತೆ ಸಜ್ಜೆ ಕೂಡ ನಾವು ಏನ್ ಮಾರಾಟಕ್ಕೆ ಮಾಡಿಲ್ಲ ಸರ್, ನಮಗೆ ನಮಗೆ ಸರಿ ಹೋಗುತ್ತೆ ಸರ್. ಈಗ ನಿಮ್ಗೆ ಏನು 3 ಎಕರೆ ಇದೆ ಅಲ್ವಾ? ಆ 3 ಎಕರೆ ಗುತ್ತಿಗೆ ಏನ್ ಮಾಡ್ತಾ ಇದ್ದೀರಿ? ಗುತ್ತಿಗೆ ದುಡ್ಡು ಅವ್ರಿಗೆ ನೀವು ಕಟ್ಟಿದೀರಾ ಅಥವಾ ಸಖಿ ಸಂಸ್ಥೆ ಕಟ್ಟಿದೀಯಾ? ಇಲ್ಲ ಸರ್, ಕಟ್ಟಿಲ್ಲ. ಫ್ರೀಯಾಗಿ ಕೊಟ್ಟಿದ್ದಾರೆ? ಫ್ರೀಯಾಗಿ ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಭೂಮಿ ಸುಧಾರಣೆ ಆಗುತ್ತೆ ಅಂತ ಅವರು ಕೊಟ್ಟಿದ್ದಾರೆ ಸರ್. ಕ್ಲೀನ್ ಇರ್ತತ್ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ, ನಾವು ಕ್ಲೀನ್ ಮಾಡಿಸಿದೀವಲ್ಲ ಸರ್. ಈಗ ಕ್ಲೀನ್ ಮಾಡಿಸೋದಕ್ಕೆ ಏನಿಲ್ಲ ಅಂದ್ರೆ ಒಂದ್ 10,000-15,000 ರೂಪಾಯಿ ಇಟ್ಟೇನೆ ದುಡ್ಡು ಖರ್ಚು ಅವ್ರು ಮಾಡ್ಬೇಕಿತ್ತು. ಅದನ್ನ ನಾವು ಮಾಡಿದಂಗೆ ನಮ್ ಸಖಿ ಮಾಡಿದೆಯಲ್ಲ ಸರ್, ಅವರು ಮಾಡ್ಕೆ ಅಂತ ಹೇಳಿದ್ದಾರೆ. ಈಗ ಇನ್ನೂ 2-3 ವರ್ಷ ನೀವು ಕೃಷಿ ಮಾಡಬಹುದು? ಮಾಡ್ಬೋದು ಸರ್. ಮುಂದೆ ಏನ್ ಮಾಡ್ಬೇಕು ಭೂಮಿ ಒಳಗಡೆಗೆ, ಏನೇನ್ ಕನಸು ಕಟ್ಕೊಂಡಿದ್ದೀರಿ? ಈ ಸಲ ಬರೀ ತುಂಬಾ ಕಡಿಮೆ ಅಂದ್ರೆ ಬಂದಿದೆ ಸರ್. ಒಂದು ಕಡಿಮೆ ಒಂದೊಂದು ಕ್ವಿಂಟಲ್, 2-2 ಕ್ವಿಂಟಲ್ ಅಷ್ಟೇ ಬಂದಿದೆ. ಅಂದ್ರೆ ಆತ ಬಿತ್ತಾತ ಸರಿಯಾಗಿ ಬಿತ್ತನೆ ಮಾಡಿಲ್ಲ. ಬಿತ್ತನೆ ಮಾಡಿದ್ರೆ ನಾವು ಉಳ್ಳಿ ಬಿತ್ತ ಅವಶ್ಯಕತೆ ಕೂಡ ಇರಲಿಲ್ಲ ಸರ್. ಅದು ಬರೇ 4 ಕೆಜಿ ಬರಗಿನಲ್ಲೇ 2 ಎಕರೆ ಹೊಲ ಬಿತ್ತಿದ್ದಾನೆ. ಅದು ಅಲ್ಲೊಂತೇನೆ ಬಿದ್ದಿತ್ತು. ಹಂಗಾಗಿ ನಾವು ಅದ್ರ ಮಧ್ಯದಲ್ಲೇ ಉಳ್ಳಿ ಬಿತ್ತಿದ್ದೀವಿ ಸರ್. ಹೊಲ ಹಾಳಾಗ್ಬಿಡ್ತೈತೆ ಮತ್ತೆ ಅಂತ ಅದಕ್ಕೆ ಮುಂದಕ್ಕೆ ಪ್ಲಾನ್ ಮಾಡಿದೀವಿ. ಅಮ್ಮ, ನಾನು, ನಮ್ಮ ಮಾಮ ಹೇಳ ಮುಂದಕ್ಕೆ ಜೋಳ ಮತ್ತೆ ಸಜ್ಜೆ ಹಾಕ್ಬೇಕಂತ, ಮತ್ತೆ ತೊಗರಿ ಹಾಕ್ಬೇಕಂತ ಇದೀವಿ ಸರ್. ಈಗ ಮುತ್ತಮ್ಮ, ಈ ಕೃಷಿ ಜೊತೆಗೆ ನಿಮಗೆ ಸಖಿ ಸಂಸ್ಥೆಯಿಂದ ಯಾವ ರೀತಿ ಬೇರೆ ಏನು ಸಹಾಯ ತಗೊಂಡಿರಿ, ಏನು ನೆರವು ಪಡ್ಕೊಂಡಿದ್ದೀರಿ? ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಈ ತರದ ಏನಾದ್ರೂ ಮಾಡ್ತಾ ಇದೀರಾ? ಹೌದು ಸರ್, ಸಖಿಯಿಂದ ನಮಗೆ 10 ಕುರಿಗಳು ಕೊಟ್ಟಿದ್ದಾರೆ ಸರ್. ಆ ಕುರಿಗಳಿಂದ ಗೊಬ್ಬರ ಬರತ್ತಲ್ಲ ಸರ್, ಆ ಗೊಬ್ಬರನೆಲ್ಲ ಒಂದು ಆಗ್ಲೇ ಒಂದು 1/2 ಟ್ರ್ಯಾಕ್ಟ್ರಿ ಅನ್ನೋಷ್ಟು ಆಗಿದೆ ಸರ್. ಅದನ್ನೆಲ್ಲ ಒಂದು ತಿಪ್ಪೆ ಮಾಡಿ ಬೇರೆಯವ್ರ ಜಾಗ ಅವ್ರನ್ನ ಕೇಳ್ಬಿಟ್ಟು ಹಾಕಿದೆ ಸರ್. 3-4 ತಿಂಗಳು ಹೋದ್ರೆ ಇನ್ನೊಂದು 1/2 ಟ್ರ್ಯಾಕ್ಟ್ರಿ ಆಗ್ಬಿಡ್ತದೆ ಸರ್. ಅದು 1 ಟ್ರ್ಯಾಕ್ಟ್ರಿ ಆದ್ರೆ ನಾವು ಮಾಡ್ತಾ ಇರೋ ಹೊಲದಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಫಲ ಬರುತ್ತೆ ಅಂತ ಅಮ್ಮ ಮತ್ತೆ ನಾವೆಲ್ಲರೂ ಸೇರಿ ಮಾಡಿದೀವಿ ಸರ್. ಅದನ್ನೆಲ್ಲ ಹಂಗೆ ಇಟ್ಟಿದೀವಿ. ಕುರಿ ಸಾಕಾಣಿಕೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ನಮಗೆ ಸಾಕಾಕುದು ಕುರಿ ಗೊತ್ತಿದ್ದಿಲ್ಲ ಸರ್, ಕುರಿ ಸಾಕೋದೇ ಗೊತ್ತೇ ಇಲ್ಲ. ಕುರಿಗೆ ಏನು ಊಟ ಇಡ್ಬೇಕಂತ ಕೂಡ ಗೊತ್ತಿದ್ದಿಲ್ಲ ಸರ್. ಆಮೇಲೆ ಗೊತ್ತಾಯ್ತು ಕುರಿಯಿಂದ ಏನೆಲ್ಲ ಲಾಭ ಐತಿ. ಒಂದ್ ಸಾಕೋದ್ರಿಂದ 3 ತಿಂಗಳದ ಮರಿ ತಗೊಂಡು 6 ತಿಂಗಳ ಸಾಕಿದ್ರೆ ಎಷ್ಟು ಲಾಭ ಐತಿ ಅಂತ ಸಖಿಯಿಂದ ತುಂಬಾನೇ ತಿಳಿಸ್ಕೊಟ್ಟಿದ್ದಾರೆ ಸರ್ ನಮಗೆ. ಏನೇನು ಲಾಭ ಆಗ್ತದೆ ಕುರಿ ಸಾಕಾಣಿಕೆ? ಕುರಿ ಸಾಕಾಣಿಕೆಯಿಂದ ಗೊಬ್ಬರ ಬರುತ್ತೆ ಸರ್. ತುಂಬಾ ಗೊಬ್ಬರ ತುಂಬಾ ರೇಟಿಗೆ ಹೋಗುತ್ತೆ. ಮತ್ತೆ ಕುರಿ ಸಾಕೋದ್ರಿಂದ ಮರಿಗಳು ಖಾಲಿ ಕಾಲು ಖಾಲಿ ಕಾಲು ಆಗತ್ತ.

ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಪಟ್ಟಣ ಗ್ರಾಮದ ರೈತರು ಕೆ ಅಂಜಿನಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಹೈನುಗಾರಿಕೆಯನ್ನು ಮಾಡ್ತಾ, ರೇಷ್ಮೆ ಬೆಳೆಯುತ್ತಾ, ತೋಟಗಾರಿಕೆಯ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ, ಬಹಳ ಮುಖ್ಯವಾಗಿ ಪಶುಭಾಗ್ಯ ಯೋಜನೆಯಲ್ಲಿ ಆಕಳುಗಳನ್ನು ಸರ್ಕಾರದಿಂದ ಉಚಿತವಾಗಿ ಪಡೆದುಕೊಂಡು ನಂತರದಲ್ಲಿ ಅದೇ ಹೈನುಗಾರಿಕೆಯನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯದರ್ಶಿಯಾಗಿಯೂ ಸಹಿತ ಅವರು ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ ಅಂಜಿನಪ್ಪರೇ. ನಮಸ್ಕಾರ ಸರ್. ಅಂಜಿನಪ್ಪ ಅವರು ಅಂದ್ರೆ ಇದು ಕೆ ಅಂದ್ರೆ ಏನು? ಅಂಜಿನಪ್ಪರ ಕಿಟಿಗೆ ಅಂತಂದೆ ಸರ್. ನಿಮ್ಮ ಅಡ್ಡೆ ಸರ್? ಅಡ್ಡೆ ಸರ್. ಯಾಕೆ, ಹೆಂಗ್ ಬಿತ್ತದು ಇದು? ಫಸ್ಟ್ ಇಂದ ನಮ್ಗೆ ಇದಕ್ಕೆ ಅವಾಗಿನಿಂದ ನಂತರ ಸರ್, ತಾತನ ಕಾಲದಲ್ಲಿ ತಾನು ಕಿಟಕಿ ಅಂಜಿನಪ್ಪ ಅಂತಂದು ಇನ್ನೂ ಸರ್ ಆಗಿಗ್ಲೂ ಆಗ್ತಾವ್ ರೂಢ. ಅಲ್ಲ, ಏನಾದ್ರೂ ಕಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ? ಇಲ್ಲ, ಕಟ್ಟಿಗೆ ಕಿಟಕಿ ಏನ್ ಕೆಲಸ ಮಾಡ್ತದಿಲ್ಲ ಸರ್. ಆಗಿನ ಕಾಲದ ಮನೆಗೆ ಕಿಟಕಿ ಬಹಳ ಕಡಿಮೆ ಅಂತ ಸರ್. ಆಗಿನ ಕಾಲದ ನಮ್ಮ ಮನೆಗಳಾಗ ಬಹಳ ಕಿಟಕಿ ಇದ್ದ, ಹಂಗಾಗಿ ಕಿಟಕಿ ಕಿಟಕಿ ಅಂತ ಬಂದು ವಾಡಿಕೆ ಬಂದಿದೆ ಸರ್ ಇಲ್ಲಿ. ಓಹೋ, ಕಿಟಕಿ ಅಂಜಿನಪ್ಪ. ಈ ಕಿಟಕಿಯ ಮೂಲಕ ನಿಮ್ಮ ಬದುಕು ಹೊರಗೆ ಜಗತ್ತನ್ನು ನೋಡ್ತಾ ಇದೆ? ನೋಡ್ತಾ ಇದೆ ಸರ್. ಸರಿ ಸರಿ. ಈಗ ಅಂಜಿನಪ್ಪ ಅವರು ಮೂಲತಃ ಕೃಷಿಕರ ಅಥವಾ ಬೇರೆ ಏನಾದರೂ ವ್ಯವಹಾರ, ಬೇರೆ ಕೆಲಸ ಈ ಥರ ಮಾಡ್ತಾ ಇದ್ರೆ? ಇಲ್ಲ ಸರ್, ಮೂಲತಃ ಕೃಷಿಕರನ್ನು, ಮೂಲತಃ ನಮ್ಮ ತಾತನಿಂದನೂ ಕೃಷಿಕರ. ಎಷ್ಟು ಎಕರೆ ಭೂಮಿ ಇದೆ ಸರ್? ಟೋಟಲ್ ಈಗ ನಮ್ಮ 30 ಎಕರೆ ಭೂಮಿ ಸರ್. ಅದ್ರಾಗ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಚಿಕೊಂಡು ಈ ನಮ್ಮ ತಂದೆಯವರ ಭಾಗಕ್ಕೆ 9 ಎಕರೆ ಭೂಮಿ ಬಂದಿದೆ. 9 ಎಕರೆ ಭೂಮಿ ಬಂದಿದೆ ಸರ್. 9 ಎಕರೆ ಭೂಮಿ ಒಳಗಡೆ ಏನೇನ್ ಬೆಳೀತಾ ಬಂದಿದ್ದಾರೆ ಮೊದ್ಲೆಲ್ಲ? ಮೊದ್ಲೆಲ್ಲ ರಾಗಿ, ನೆವಣೆ, ಸಜ್ಜೆ, ಉಳ್ಳೆ ಮತ್ತೆ ಮಡಿಕೆ ಕಾಳು, ಹೆಸರು ಕಾಳು ಎಲ್ಲ ಬೆಳೀತಾ ಬಂದಿದ್ದು ಸರ್. ಇತ್ತೀಚಿನ ದಿನ ಕಾಲಗಳಲ್ಲಿ ಒಂದು ವಾತಾವರಣ ಚೇಂಜ್ ಆದಾಗೆಲ್ಲ, ಈ ದಿನಗಳ ಚೇಂಜ್ ಆದಂಗೆಲ್ಲ ಯಾವ ತರ ಯಾವ ಬೆಳೆ ಹಾಕ್ಬೇಕು ಈಗಿನ ವಾತಾವರಣಕ್ಕೆ ಅಂತಂದೇಳಿ ಈಗೆಲ್ಲ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಂತದಲ್ಲಿ ಬಂದಾಗೆಲ್ಲ ಮೆಕ್ಕೆಜೋಳ ಬಂದು ಬೆಳೀತಿದ್ವಿ ಸರ್. ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೀತಿದ್ವಿ ನಾವು ಈಗ. ಅತಿ ಹೆಚ್ಚು ಅದಕ್ಕೂ ಮುಂಚೆ ಕಬ್ಬು ಬೆಳೆದಿದ್ವಿ, ಈಗಲೂ ಕಬ್ಬು ಇದೆ ಸರ್. ಅಲ್ರಿ, ಅವಾಗೆಲ್ಲ ಮನೆಗೆ ಏನ್ ಬೇಕು ಆಹಾರ ಧಾನ್ಯಗಳನ್ನ ಎಲ್ಲ ಬೆಳೆ ಧಾನ್ಯಗಳನ್ನ ಬೆಳೀತಾ ಇದ್ರು. ಹೌದು ಸರ್. ಈಗ ಮೆಕ್ಕೆಜೋಳ ನಾವು ತಿನ್ನಲ್ವಲ್ಲ? ಇಲ್ಲ ಸರ್, ತಿನ್ನಲ್ಲ. ಆದ್ರೂ ಜಾಸ್ತಿ ಬೆಳಿತೀರಿ? ಯಾಕಂದ್ರೆ ಈಗಿಂದು ವಾತಾವರಣ ಇರೋದೆ ಆಗಿದೆ ಸರ್. ನಾವು ಬೆಳಿಬೇಕು, ತಿನ್ಬೇಕು. ಈಗ ನಮಗೆ ನಾವು ಊಟ ಮಾಡೋ ಜೋಳನ ಆಗ್ತಾ ಇಲ್ಲ. ಜೋಳ ಖರೀದಿ ಮಾಡ್ತೀವಿ? ಜೋಳ ಖರೀದಿ ಮಾಡ್ತೀವಿ. ಆದ್ರೆ ಮೆಕ್ಕೆಜೋಳ ಬೆಳಿತೀವಿ? ಬೆಳಿತೀವಿ. ಯಾಕೆ ಸರ್ ಅಂತಂದ್ರೆ ಅದು ಎಸ್ಟಿಮೇಷನ್ ಜಾಸ್ತಿ ಆಗ್ತದೆ, ಕಾಸ್ಟ್ ಜಾಸ್ತಿ. ಹೆಂಗ್ ಸರ್ ಅಂತಂದ್ರೆ ಈಗ ಜೋಳಕ್ಕೆ ಬೇಕೆಲ್ಲ ಗಿಣೆ ಕಾಯ್ಬೇಕು, ಗುಬ್ಬೆ ಬರ್ತಾವು, ಅವೆಲ್ಲ ಕಾಯ್ಬೇಕು. ಈಗಿನೆಲ್ಲ ಯಾವ್ದು ಇತ್ತಿಲ್ಲ ಸರ್. ಆಳಿಂದ ಲೇಬರ್ ಅಂತೂ ಭಯಂಕರ ಹಿಂಸೆ ಸರ್ ನಮ್ ಕಡೆ. ನಮ್ ಕಡೆ ಇನ್ನೊಂದು ದಾಳಂಬ್ರಿ ಕಟ್ಟಿಂಗ್ಸ್ ಬಹಳ ಇದೆ ಸರ್. ಜನ ಹೋಗ್ತಾರೆಲ್ಲ ನಮ್ ಕಡೆ ಕೆಲವರು ಕೃಷಿ. ಅದು ಸಹಜ ಅಲ್ವಾ, ಎಲ್ಲಿ ಜಾಸ್ತಿ ಕೂಲಿ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ನೀವು ಜಾಸ್ತಿ ಕೂಲಿ ಕೊಟ್ರೆ ಕೊಡೋದು ಬರ್ತಿದ್ರೇನು? ಬರಲ್ಲ ಸರ್. ರೈತರ ಮನೆ ಕೆಲ್ಸಕ್ಕ ಆಳ್ ಬರಲ್ಲ ಸರ್ ನಮ್ಗೆ. ಇಲ್ಲ, 400 ರೂಪಾಯಿ ಕೂಲಿ ಕೊಡ್ಬೇಕು, ಮತ್ತೆ ಅಲ್ಲಿಂದ ಕೂಲಿ ಕೊಡ್ತಾರ ಸರ್. ಕೊಡ್ತಾ ಇಲ್ಲ ಅಂತ ಇಲ್ಲ, ನಮ್ ಕಡೆ ಯಾಕ್ತಾರ ಅಂತಂದ್ರೆ ಅಲ್ಲಿ ಕೆಲ್ಸಕ್ಕೆ ಇಲ್ಲಿ ಕೆಲ್ಸಕ್ಕೆ ಡಿಫ್ರೆನ್ಸ್. ಅಲ್ಲಿ ಆರಾಮ ಇರ್ತಾರೆ, ಅಲ್ಲಿ ಅಲ್ಲಿ ಚೆನ್ನಾಗಿರ್ತೈತಿ. ನಾವೆಲ್ಲ ರೆಸ್ಟ್ ಕೊಡ್ತಾರೆ, ಇಲ್ಲ ರೈತರ ಮನೆಗೆ ಹೋದ್ರೆ ಊರ್ ಬರಲ್ಲ ಅಂತಾರೆ. ಮನೆಗಿದ್ರು ಬರಲ್ಲ ಸರ್. ಹಾಗಾಗಿ ನಾವು ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕಲ್ಲ ಅಂತಂದೇಳಿ ಚೇಂಜ್ ಮಾಡಿದ್ವಿ. ಬೇಡ ಅಂತಂದೇಳಿ ಈಗೆಲ್ಲ ರೇಷ್ಮೆ ಮಾಡಿದ್ವಿ ಸರ್. ತೋಟಗಾರಿಕೆ ಬೆಳೆಗಳಿಗೆ ಬಂದಿದ್ವಿ ಸರ್. ಈಗ ಆಲ್ರೆಡಿ ಅಲ್ಲಿ ರೇಷ್ಮೆ 2012 ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಆಲ್ರೆಡಿ 4 ಎಕರೆ ರೇಷ್ಮೆ ಇದೆ ಸರ್, ಗೋಡನು ಇದೆ, ಎಲ್ಲ ಇದೆ ಸರ್. ಅದಕ್ಕೆ ಏನೇನು ಬೇಕಂತಂದೇಳಿ ಈಗ ಲೇಬರ ಬೇಡ, ಏನೋ ಒಬ್ಬರ ಇಬ್ರು ಮಾಡೋ ಕೆಲಸ ಸಾಕು ಅನ್ನೋ ಮಟ್ಟಿಗೆ ಬಂದಿದ್ವಿ. ಈಗಲೂ ಹಂಗೆ ಮಾಡಿಬಿಟ್ಟಿವಿ ಸರ್. ಆಗ್ಲಿಲ್ಲ, ರೇಷ್ಮೆ ಬೆಳೆಯೋದಕ್ಕೆ ಏನು ಹೆಚ್ಚು ಜನ ಬೇಕಿಲ್ಲ? ಇಲ್ಲ ಇಲ್ಲ ಇಲ್ಲ ಸರ್, ಬೇಕಿಲ್ಲ. ಈಗ ನಾವು 300 ಮಟ್ಟೆ ತಂದ್ನಪ್ಪ ಅಂದ್ರೆ 2 ಜನ ಒಬ್ರು ಇನ್ನೊಬ್ರು ಯಾರಾದ್ರೂ ಕರ್ಕೊಂತೀವಿ ಸರ್. ಅಷ್ಟು ಬಿಟ್ರೆ ಏನಿಲ್ಲ. ಮಿನಿ ಟ್ಯಾಕ್ಟರ್ ತಗೊಂಡಿದ್ದೀವಿ, ಅದಕ್ಕೆ ಸೊಪ್ಪು ಓರ್ಬೇಕು, ಅದು ಓರ್ಬೇಕು ಅನ್ನೋದು ಏನಿಲ್ಲ. ಈಗ ಹಸು ಸಮೇತ ಆಗ ಸರ್, ಅವಾಗೆಲ್ಲ ಸೆಗಣಿ ಬೆಳಿಬೇಕು ಹಂಗಿತ್ತು, ಏನಿಲ್ಲ ಸರ್. ಈಗ ಅದನ್ನ ಸಮೇತ ಟೆಕ್ನಾಲಜಿ ಬೇರೆ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟಿದ್ವಿ. ನಿಮ್ಮಲ್ಲೇ ಮಾಡ್ಕೊಂಡ್ರೆ? ನಮ್ಮಲ್ಲೇ ಮಾಡ್ಕೊಂಡ್ರೆ. ಸೆಗಣಿ ತೆಗೆಯೋದಕ್ಕೆ? ಸೆಗಣಿ ತೆಗೆಯೋದಕ್ಕೆ ಅವಕ್ಕೆಲ್ಲ ಏನು ಟೆಕ್ನಾಲಜಿ ಬಳಸ್ತಾ ಇದ್ರೆ? ಹ್ಞೂ, ಟೆಕ್ನಾಲಜಿ ಬಳಸ್ತೀವಿ. ಏನೇನು ಮಾಡಿದ್ರಿ ಈ ಟೆಕ್ನಾಲಜಿ ಏನು ಸರ್? ಹೊರದೇಶದಿಂದ ನೋಡ್ತೀವಿ, ಅಲ್ಲೆಲ್ಲ ನೋಡ್ತೀವಲ್ಲ, ಆ ಟೆಕ್ನಾಲಜಿಕ್ಕೂ ಒಂದು ಸ್ವಲ್ಪ ಭಿನ್ನವಾಗಿರುತ್ತೆ ಸರ್. ಏನು ಮಾಡಿದ್ರಿ? ಚೈನ್ ಬರ್ತದೆ ಸರ್, ದೊಡ್ಡ ಚೈನ್. ಅದರಲ್ಲಿಂದ ಹಸು ಎಲ್ಲ ಒಂದಾಡಿ ಒಂದು ಬಾರ್ಡರ್ ಮಾಡ್ಕೊಂಡ್ಬಿಟ್ಟದೆ. ಕೈಡಲಿಕ್ಕೆ ಒಂದು ಮಿಷನ್ ಹಾಕಂದ್ರೆ ಇಲ್ಲ ಟ್ರ್ಯಾಕ್ಟರ್ ಹೇಳ್ಕೊಂಡು ಕಡಿಗೆ ಸೀದಾ ಸೆಗಣಿ ಪೂರ್ತಿ ಕಡಿಗೆ ಸರ್ ಊರಾಗಿ ಎಲ್ಲ ಮಾಡ್ತೀವಿ. ಹಂಗಾಗಿ ಎಲ್ಲ ಚೇಂಜ್ ಮಾಡ್ಬೇಕಲ್ಲ ಸರ್, ಅನಿವಾರ್ಯ ಐತೆ ನಮ್ಮ ಜೀವನ. ಟೆಕ್ನಾಲಜಿಯಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ರಿ? ಹೌದು ಸರ್. ಅದು ಒಂದು. ಈಗ ಕರೆ ಮಿಷಿನ್ ಒಂದು ಮಾಡಿಲ್ಲ ಸರ್. ಈಗ ಸ್ವಲ್ಪ ನಾವು ಹಾಲು ಕರೆಯೋದು, ಹಾಲು ಕರೆ ಮಿಷಿನ್ ಒಂದು ಮಾಡಿಲ್ಲ ಸರ್. ಮೇವ್ ಚಾಪ್ ಕಟ್ಟರು ಎಲ್ಲ ಟೋಟಲಿ ಚೇಂಜ್ ಮಾಡಿದ್ವಿ. ಈ ಹಾಲು ಕರೆಯೋದಕ್ಕೆ ಇತ್ತೀಚೆಗೆ ನಾವು ಸಿರಂಜ್ ಟೈಪ್ ಮಾಡಿದಲ್ಲ, ಸುಚ್ಚು ಬಿಟ್ರೆ ಸಾಕು ಅಂತ. ಹೌದು ಬಂದಿದೆ, ಹೌದು ಬಂದಿದೆ. ನಮ್ಮ ಕಡೆ ಬಂದಿಲ್ಲ ಸರ್ ಇನ್ನು, ನಮ್ಮ ಕಡೆ ಬಂದಿಲ್ಲ ಸರ್. ಕೆಎಂಎಫ್ ಕಡೆಯಿಂದ ಅನುದಾನ ಸಿಗ್ತದೆ ಸರ್, ಎಲ್ಲ ರೈತರುಗಳಿಗೆ ಅನುದಾನ ಸಿಗ್ತದೆ. ಹಾಲು ಉತ್ಪಾದಕ ರೈತರುಗಳಿಗೆ ಎಲ್ಲ ಅನುದಾನ ಸಿಗ್ತದೆ. ಈಗ ನೀವು ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀರಿ? ಸಂಘದ ಕಾರ್ಯದರ್ಶಿ. ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಏನೇನು ಜವಾಬ್ದಾರಿಗಳು ನಿಮ್ಗೆ? ನಮಗೆ ಸರ್ ಹಾಲು ಅಳಿಸೋದು, ಹಾಲು ಫ್ಯಾಟ್ ಅಂಡ್ SNF ನೋಡೋದು, ಹಾಲಿನ ಗುಣಮಟ್ಟ ನೋಡೋದು, ಅದು ಮತ್ತೆ ಹಾಲಿನ ಸ್ಥಿರವಾಗಿ ರೇಟ್ ನಿಗದಿ ಮಾಡೋದು, ಅದು ಆಲ್ರೆಡಿ ಫ್ಯಾಟ್ ಅಂಡ್ ಎಸ್ ಎನ್ ಎಫ್ ಏನ್ ರೇಟ್ ಇರುತ್ತೆ ಅಲ್ಲಿ ಒಕ್ಕಡ್ರಲ್ಲಿ ಏನ್ ಬಂದಿರುತ್ತೆ ಸರ್ ಆ ರೇಟೇ ಬರುತ್ತೆ. ಡೈರಿ ಈಗ ನಿಮ್ಮೂರಲ್ಲಿ ಇದೆ? ನಮ್ಮೂರಲ್ಲಿ ಇದೆ ಸರ್ ಡೈರಿ. ಒಂದ್ ಸರಾಸರಿ ಒಂದ್ ದಿನಕ್ಕೆ 400-450 ಲೀಟರ್ ಬರುತ್ತೆ. ನಿಮ್ಮ ಹೈನುಗಾರಿಕೆ ಶುರುವಾಗಿದ್ ಯಾವಾಗ? 2011 ಸರ್. 2011 ಇದು ನಿಮ್ಗೆ ಆಸಕ್ತಿಯಿಂದ ಮಾಡಿದ್ದ ಅಥವಾ ಹೇಗೆ? ಇಲ್ಲ ಸರ್, ನಾವು ಆಸಕ್ತಿಯಿಂದನೇ ಮಾಡಿದ್ದು, ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡಿದ್ ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗೋದು ಫಸ್ಟ್. ಇದಕ್ಕೂ ಮುಂಚೆ ನಾ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿದ್ವಿ ಸರ್, ನಮ್ಮ ಮನೆಗೆ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಗಿರುತ್ತೆ, ಬೇರೆ ಬೇರೆ ಕಡೆ ಹೋಗಿ ಬೇರೆ ಇನ್ನೊಂದ್ ಕಡೆ ಹೋಗೋದು ಬೇಡ, ನಮ್ಮಿಂದ ಮನದಲ್ಲಿಂದನೂ ಕೃಷಿ ಮಾಡ್ತಾ ಇದಾರೆ, ನಾವು ಮಾಡೋಣ ಯಾಕೆ ಮಾಡಬಾರ್ದು ಅಂತಂದು ಹೇಳಿ ಚಾನಲ್ ತೊಟ್ಟು ಮಾಡಿದ್ವಿ ಸರ್. ಆಕಳು ಎಲ್ಲಿದ್ದ ತಂದ್ರಿ? ನಾ ಆಕಳು ಫಸ್ಟ್ ಸರ್ ದಾವಣಗೆರೆಯಿಂದ ತಗೊಂಬಂದಿನಿ ಸರ್, ಮತ್ತೆ ದಾವಣಗೆರೆ ಹೊನ್ನಳ್ಳಿ ಮತ್ತೆ ದೊಡ್ಡಬಳ್ಳಾಪುರ ಆ ಕಡೆಯಿಂದ ತಗೊಂಬಂದಿದ್ವಿ ಸರ್. ಅಂದ್ರೆ ಅತಿ ಹೆಚ್ಚು ಎಚ್ಎಫ್ ಜರ್ಸಿನ ಜಾಸ್ತಿ ಇರೋ ನನ್ನ ಹತ್ರ ಜರ್ಸಿನ. ಪಶು ಇಲಾಖೆಯಿಂದ ನೀವು ಶುರು ಮಾಡ್ಕೊಂಡ್ರೆ? ಫಸ್ಟ್ ಪಶು ಇಲಾಖೆಯಿಂದ ಸರ್ ನನಗೆ ಆಯ್ಕೆ ಆಗಿದೆ ಸರ್, ಪಶು ಇಲಾಖೆಯಿಂದ ಪಶುಭಾಗ್ಯ ಯೋಜನೆಗೆ ಆಯ್ಕೆ ಆಗಿದೆ ಸರ್ ನಮ್ಮ ಹೆಸರು. ಆಯ್ಕೆ ಅಂದ್ರೆ ತಮ್ಮ ಒಂದು ಮನುಷ್ಯನ್ಗೆ ಏನೋ 90,000 ರೂಪಾಯಿ ಸರ್ ಅದು, ನಾವು ಗೌರ್ಮೆಂಟ್ ಕೊಡೋದು 90,000 ಕೊಡೋದು ಸರ್. ನಾ 25,000 ಅದಕ್ಕೆ ಹಾಕಿ ಪಶು ಇಲಾಖೆಯಿಂದ ಹಸು ಕೊಡಿಸಿದ ಸರ್. ಎರಡು ಹಸು ಕೊಡಿಸಿದ ಸರ್. ಅವರ ಇನ್ಸೂರೆನ್ಸ್ 3 ವರ್ಷ ಮಟ್ಟ ಇನ್ಸೂರೆನ್ಸ್ ಫ್ರೀ ಇರುತ್ತೆ. ಪಶುಭಾಗ್ಯ ಯೋಜನೆ? ಪಶುಭಾಗ್ಯ ಯೋಜನೆ ಅಡಿಯಲ್ಲ ಆಗಿದೆ ಸರ್, ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದ ಪಶುಭಾಗ್ಯ ಯೋಜನೆಯಿಂದ ಸರ್. ಯಾವ ತಳಿ? ಎಚ್ಎಫ್ ಎಚ್ಎಫ್ ಕೊಡಿಸಿದ ಸರ್. ಎಚ್ಎಫ್ ಒಂದು ಜರ್ಸಿ ಕೊಡಿಸಿದ ಸರ್, ಅಲ್ಲಿಂದ ಚೆನ್ನಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ನಾವು ಇದುವರೆಗೂ 1 ಲೀಟರ್ ಒಂದ್ ದಿನ ಕಾಲಿಲ್ಲ ಅನ್ನಾಗಿಲ್ಲ ಸರ್. ಅಲ್ಲಿಂದ ಫಸ್ಟ್ ಇಂದ 5 ಲೀಟರ್ 6 ಲೀಟರ್ ಹಾಕಂತ ಬಂದು ಕ್ರಮೇಣ ಸ್ಟಾರ್ಟ್ ಮಾಡ್ಕಂತ 28-30 ಲೀಟರ್ ವರೆಗೂ ಒಂದ್ ದಿನಕ್ಕೆ ಹಾಕ್ತೀವಿ ಸರ್ ಹಾಲು. ಅಲ್ಲಿಗೂ ನಮ್ಮ ಫ್ಯಾಟ್ ಎಸ್ ಎನ್ ಎಫ್ ಅಂತೂ ಯಾವ್ದು ಕಡಿಮೆ ಇಲ್ಲ ಸರ್. ಅದ್ರ ತಕ್ಕಂಗೆ ಗುಣಮಟ್ಟ ಹಂಗೆ ಫುಡ್ ಮತ್ತೆ ಮಿನರಲ್ ಮಿಕ್ಸರ್ ಮತ್ತೆ ಇಲ್ಲಿ ಕ್ಯಾಟ್ಲ್ ಫೀಡ್ ಇನ್ನೂ 2 ತರ ಇದೆ ಸರ್ ಅದ್ರಲ್ಲಿ. ಮತ್ತೆ ರೇಷ್ಮೆ ಇದು ಸೊಪ್ಪು ಹಾಕ್ತಿವಿ, ಅಲ್ಲಿಂದ ನೆಲ್ತೋಡು ರೇಷ್ಮೆ ಸೊಪ್ಪು ಆಕಳುಗಳು ತಿಂತವೆ. ಹೌದು ಸರ್, ಒಳ್ಳೆ ಫ್ಯಾಟ್ ಅಂಡ್ ಎಸ್ ಎನ್ ಎಫ್ ಬರುತ್ತೆ, ಹಾಲನ್ನು ಇನ್ಕ್ರಿಮೆಂಟ್ ಆಗುತ್ತೆ, ಒಳ್ಳೆ ಇನ್ಕ್ರಿಮೆಂಟ್ ಆಗುತ್ತೆ. ಇಲ್ಲಿವರೆಗೆ ಫ್ಯಾಟ್ ಎಸ್ ಎನ್ ಎಫ್ 3-5 ಕಡಿಮೆ ಅಂತ ಯಾವ ಬರ 3-5-4 ಫ್ಯಾಟ್ ವರೆಗೆ ಇರುತ್ತೆ. 6 ಫ್ಯಾಟ್ ವರೆಗೆ ಹಸು ಬಡವ್ರಿಗೆ ಬಹಳ ಕಡಿಮೆ ಸರ್. ಎಮ್ಮೆ ಮಾತ್ರ ಹಸು ಬರೋ ಇದು 6 ಫ್ಯಾಟ್ ಬರುತ್ತೆ, ನಮ್ಮ ಹಸು ಸಮೇತ 6 ಫ್ಯಾಟ್ ಬರುತ್ತೆ. ಪಶುಭಾಗ್ಯ ಯೋಜನೆಯಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆದಿದೆ ಸರ್? ಖಂಡಿತವಾಗಿ ತೆರೆದಿದೆ. ಆರ್ಥಿಕವಾಗಿ ಸುಧಾರಣೆ ಹೊಂದಿದೆ ಸರ್, ಇವತ್ತಿನ ಸುಧಾರಣೆ ಅದರಲ್ಲಿಂದನೇ ಸುಧಾರಣೆ ಆಗಿದೆ ಸರ್. ಏನ್ ಕೈ ಕೊಟ್ಟರು ಹಸು ಅಂತ ಹಾಲಿಂದ ಮಾತ್ರ ಕೈ ಕೊಡಕ್ ಸಾಧ್ಯನೇ ಇಲ್ಲ ಸರ್. ಕೆಲವ್ರು ಎಲ್ಲರೂ ಉಪಕಸಬಲ್ಲ ಸರ್, ಅದು ಕಸಬೆ ಮುಖ್ಯ ಕಸಬೆ ಆಗಿ ಅದ ನಮಗೆ ಪರಿಣಾಮ ಆಗಿರೋದು ಮುಖ್ಯ ಕಸಬಾಗಿ ಪರಿಣಾಮ ಆಗಿದೆ. ಇದುವರೆಗೆ ಅದು ಬಿಟ್ಟರೆ ಏನಿಲ್ಲ, ಬೆಳಗ್ಗೆ 5 ಗಂಟೆಗೆ ಹೇಳಿದ್ನಪ್ಪ ಅಂದ್ರೆ 5:30 ಎಲ್ಲ ಕೆಲಸ ಕ್ಲೋಸ್ ಸರ್. ಅಲ್ಲಿಂದ 6 ಗಂಟೆ ಡೈರಿ ಬರ್ತೀವಿ, ಡೈರಿ ಮುಗಿಸಿದ 7:00 ಮುಕ್ಕಲ್ ಕೆಲಸ, ಮತ್ತೆ ನೆಕ್ಸ್ಟ್ ಇನ್ನೊಂದು ಕೆಲಸ ಸರ್. ಮತ್ತೆ ಈಗ ರೇಷ್ಮೆನೂ ಇದೆ, ಆ ಕೆಲಸ ಎಲ್ಲ ನಡೀತಾರೆ. ಅಲ್ಲಿಂದ 5 ಗಂಟೆ 1 ತಾಸ್ ವರ್ಕ್ ಅಷ್ಟೇ ಸರ್ ಕೆಲಸ ಮಾಡಿದ್ರೆ. ನಮ್ಮ ಅಪ್ಪಾಜಿ ನಾವು ಕೆಲಸ ಮಾಡ್ತೀವಿ ಸರ್. ನಮ್ಮ ಅಪ್ಪಾಜಿಗೆ ಏನು ಫಸ್ಟ್ ಮೇವು ಅವೆಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ಇನ್ನು ಉಳ್ಕಿದ A to Z ಅವ್ರದ್ದೇ ಕೆಲಸ. ನಮ್ದು ಹಾಲು ಕರೆಯೋದು ಮತ್ತು ಹಾಲು ಸರಬರಾಜು ಮಾಡೋದು ಇನ್ನಿತರ ಕೆಲಸ ನಮ್ದೆ. ಇನ್ನು ಉಳ್ಕಿದ ಏನಿದ್ರು ನಮ್ಮ ತಾವ ತಂದೆಯವರ ಮಾಡ್ಕೊಂತ. ಈಗ ಪಶುಭಾಗ್ಯ ಯೋಜನೆಯಲ್ಲಿ ನೀವು 2 ಹಸುಗಳನ್ನ ಸರ್ಕಾರದಿಂದ ಉಚಿತವಾಗಿ ತಗೊಂಡ್ರಿ. ಹಾ ಸರ್. ದನದ ಕೊಟ್ಟಿಗೆ ಅದು ಎಷ್ಟಿರ್ಬೇಕು, ಅದರ ನಿರ್ವಹಣೆ ಹೇಗೆ ಮಾಡ್ತಿದೆ ಸರ್? ದನದ ಕೊಟ್ಟಿಗೆ ಫಸ್ಟ್ ಗೆ ಸಣ್ಣದಿತ್ತು ಸರ್, ನಮ್ ಚಿಕ್ಕದಿತ್ತು. ಮ್ಯಾಕ್ಸಿಮಮ್ ಅಂದ್ರೆ 23-19 ಇತ್ತು ಸರ್ ಸೈಜ್ ಮೊದಲು. ಈಗ ಜಾಸ್ತಿ ಮಾಡಿದ್ವಿ ಸರ್, ಈಗ 40-23 ಆಗಲ್ಲ ಮಾಡಿದ್ವಿ. ಈಗ ಎಷ್ಟು ಆಕಳುಗಳಿದಾವೆ? ಈಗ 8 ಆಕಳಿದ್ದಾರೆ ಸರ್ ಪ್ರೆಸೆಂಟ್. ಓಹೋ, 8 ಆಕಳು. 4 ಕರೀತಿದೆ ಸರ್, 4 ಪ್ರೆಗ್ನೆನ್ಸಿ ಇದು. ಆತರ ದನದ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು ಬಹಳ ಮುಖ್ಯ ಹೈನುಗಾರಿಕೆಯಲ್ಲಿ. ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ಕೊಟ್ಟಿಗೆ ಮೇಂಟೆನೆನ್ಸ್ ಏನೇನ್ ಮಾಡ್ತೀವಿ? ದನ ಕೊಟ್ಟಿಗೆ ಮೇಂಟೆನೆನ್ಸ್ ಒಂದ್ ದಿನ ಬಿಟ್ಟು ಒಂದಿನ ಹಸು ಸ್ನಾನ ಮಾಡಿಸೋದು. ಒಂದ್ ದಿನ ಬಿಟ್ಟಿಂದ ಹಸು ಸ್ನಾನ ಯಾವ ತರ ಮಾಡಿಸ್ತೀವಿ? ದನದ ಕೊಟ್ಟಿನ ಅದೇ ತರ ಕ್ಲೀನ್ ಸ್ವಚ್ಛವಾಗಿಡುತ್ತೆ. ಸ್ವಚ್ಛವಾಗಿಟ್ಕೋ. ಹೌದು ಸರ್, ಪೂರ್ತಿ ಏನು ಇಲ್ಲ ದನದ ಕೊಟ್ಟಿಗೆ. ಏನಿಲ್ಲ, ಹಸು ಮೇವು ಆಗಿದ್ದ ಅಷ್ಟೇ ಮೇವು ಬಿಟ್ರೆ ಅದ್ರ ಏನು ಇಟ್ಕೊಂಡೋಗಿಲ್ಲ ಸರ್. ಪೂರ್ತಿ ಎಲ್ಲ ಕಡೆ ತೊಳಿಬೇಕಂದ್ರೆ ಎಲ್ಲ ಕ್ಲೀನ್ ಆಗಿ ತೊಳೆಯೋದು. ಹಸು ಯಾವ ತರ ಸ್ನಾನ ಮಾಡಿಸ್ತೀವಿ ಕೊಟ್ಟಿಗೆ ಅದೇ ತರ ಮಾಡಿಸ್ತೀವಿ ಸರ್. ಅದ್ರ ನೀವು ತನ್ನ ಕೊಟ್ಟಿಗೆ ಹಾಕ್ತಿವಲ್ಲ ಸರ್, ಅದನ್ನ ಸ್ವಲ್ಪ ದೂರನ ಹಾಕಿದೀವಿ. ಪೈಪ್ ಲೈನ್ ಮೂಲಕ ಅದ್ರ ಮುಂದೆ ಗಂಜಲು ಅದು ಎಲ್ಲ ನೀರು ಹೋಗುತ್ತಲ್ಲ ಎಲ್ಲ ಪೂರ್ತಿ ಕಡೆಗೆ ಹೋಗಿ ಸರ್. ಅದರಿಂದ ಯಾವ್ದು ಗಲೀಜು ಇಲ್ಲ, ಸ್ಮೆಲ್ ಇಲ್ಲ, ಯಾವ್ದು ಬರೋಗಿಲ್ಲ. ಅದ್ ಅಲ್ಲಿ ಅದರಿಂದ ಬಂದ್ನಪ್ಪ ಅಂದ್ರೆ ಬಂದಿದೀವಿ ತಿಪ್ಪೆಯಿಂದ ಅಂತ ಅನ್ಸ್ಬಾರ್ದು. ಅಂದ್ರೆ ಯಾರೋ ಮನುಷ್ಯರ ಕೆಲಸ ಮಾಡ್ಬೇಕೇನಾಗಿಲ್ಲ ಈಗ? ಇಲ್ಲ ಇಲ್ಲ ಇಲ್ಲ ಸರ್, ಎಲ್ಲ ಮಿಷಿನ್ ಎಲ್ಲ ಎಲ್ಲ HD ಪಂಪ್ ಬಂದಿದೆ, ಸ್ನಾನ ಮಾಡ್ಸಕ್ಕೆ ಅವಕ್ಕೆಲ್ಲ ಸಮಸ್ಯೆ ಇಲ್ಲ. 200 ಲೀಟರ್ ನೀರಾಗೈತಪ್ಪ ಅಂದ್ರೆ ನಿನ್ನ 8 ಹಸು ಸ್ನಾನ ಮಾಡಿಸ್ಬೋದು. ಹೌದು ಸರ್. ನೀರಿನ ಸೌಲಭ್ಯ ಇದೆಯಾ ನಿಮಗೆ? ಚೆನ್ನಾಗಿದೆ ಸರ್, ನೀರಿನ ಸೌಲಭ್ಯ ಇದೆ. ಮೋಟರ್ ಎರಡು ಮೋಟರ್ ಇದೆ ಸರ್, ಪಂಪ್ ಸೆಟ್ ಇದೆ. ದನ ಕೊಟ್ಟಿಗೆ ಎಲ್ಲಿ ಹೊಲದಲ್ಲಿ ಮಾಡ್ಕೊಂಡ್ರ ಅಥವಾ? ಇಲ್ಲ ಸರ್, ಎಲ್ಲ ಹೊಲದಲ್ಲಿ. ಎಲ್ಲ ಹೊಲದಲ್ಲಿ? ಎಲ್ಲ ಹೊಲದಲ್ಲಿ ಇದೆ ಸರ್. ಇದುವರೆಗೂ ನಾವು ಹಸುಗಳು ಒಂದು ದಿನಕ್ಕೆ ಮನೆಗೆ ತಂದಿಲ್ಲ ಸರ್, ಎಲ್ಲ ತೋಟದನ್ನೇ ಮಾಡ್ಕೊಂಡಿದ್ದೀನಿ. ನಮ್ಮ ತಮ್ಮ ನಾವೆಲ್ಲ ಮಾಡಿದ ಸರ್, ಈಗೆಲ್ಲ ಡಿವೈಡ್ ಆದಾಗಿಂತ ಅವ್ರವ್ರವ್ರ ಮಾಡ್ಕೊಂತಿದ್ದೀನಿ ಸರ್ ಅಷ್ಟೇ. ಅವುಗಳಿಗೆ ಆಹಾರ ಪದ್ಧತಿ ಹೇಗಿದೆ, ಏನೇನು ಪೌಷ್ಟಿಕ ಆಹಾರಗಳನ್ನು ಕೊಡ್ತೀರಿ? ಫಸ್ಟ್ ನೇಮ್ ಸರ್ ನೇಪಾರ ಇದೆ ಸರ್, ಮತ್ತೆ ಗಿಣಿ ಹುಲ್ ಅಂತ ಬರುತ್ತೆ ಸರ್, ಆ ಹಸು ಹುಲ್ ನೀವೇ ಬೆಳ್ಕೊಳ್ತೀರಿ? ನಾವೇ ಬೆಳ್ಕೊಂತೀವಿ ಸರ್, ಅದು ನಮ್ಮ ತೋಟದಾಗಿರೋದು ಸರ್. ನೆಕ್ಸ್ಟ್ ಕ್ಯಾಟ್ಲ್ ಫೀಡ್ ಬಂದಪ್ಪ ಅಂದ್ರೆ ಡೈರಿ ಫುಡ್ ಆಗ್ತಿದ್ವಿ, ಬೈಪಾಸ್ ಆಗ್ತಿವಿ ಸರ್. ಮತ್ತೆ ಅಲ್ಲಿಂದ ಮೆಕ್ಕೆಜೋಳ ಸೀಸನ್ ನನಗೆ ಮೆಕ್ಕೆಜೋಳ ಕಡಿಮೆ ಸರ್ ಹಾಕೋದು. ಸಜ್ಜೆ ಆಗ್ತಿವಿ ಸರ್ ಈಗ, ಅದು ಬಿಟ್ಟರೆ ಇನ್ನು ಹಾಕಲ್ಲ ಸರ್. ಇನ್ನು ಸಿಮಿ ಹುಲ್ಲು ಮಾತ್ರ ಅವನ್ನ ಹಾಕ್ತೀವಿ. ಒಣ ಹುಲ್ಲು ಸರ್ ಹುಲಿಗಿಂದ ತರಿಸ್ತೀವಿ ಸರ್, ಒಂದು ಟ್ಯಾಕ್ಟ್ರಿಗೆ 7,000 ಸರ್. ಒಣಹುಲ್ಲು ಸರ್, ಅಲ್ಲಿಂದ ಇಲ್ಲಿ ಬರಕ್ಕೆ 7,000 ಸರ್. ಭತ್ತದಲ್ಲಿ ಬರ ಸರ್. ಒಂದು ವರ್ಷಕ್ಕೆ ಏನಾದ್ರು 5 ಗಾಡಿ ಹಾಕಿಂತೀವಿ ಸರ್. 5 ಗಾಡಿ ಹಾಕಂದ್ರೆ ಅದ್ರ ಜೊತೆಗೆ ಸ್ವಲ್ಪ ಮೆಕ್ಕೆಜೋಳ ಸೊಪ್ಪಿ ಅವು ಇರುತ್ತಲ್ಲ ಸರ್, ಅಂತ ಒಟ್ಟು ಶೇಂಗಾ ಒಟ್ಟು ಬರುತ್ತೆ ಬೇಸಿಗೆ. ಅದೊಂದು 2-4 ಗಾಡಿ ಇರುತ್ತೆ ಸರ್. ನಮ್ದು ಶೇಂಗಾನು ಬೆಳಿತೀರಿ? ಹೌದು, ಶೇಂಗಾನು. ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ನಾವೊಂದು 3 ಎಕರೆ ಶೇಂಗಾ ಹಾಕ್ತೀವಿ ಸರ್. ಮತ್ತೆ ಅದನ್ನ ಅವ್ರ ಇನ್ನಂತ ಜನಕ್ಕೆ ಕೊಟ್ಟಿರ್ತಲ್ಲ ನೀರು ಕೊಡ್ತೀವಿ ಸರ್, ಅದರಿಂದ ಒಟ್ಟು ಶೇಂಗಾ ಒಟ್ಟು ಸಿಗುತ್ತೆ. ಈಗ ಶೇಂಗಾ ಬೆಳೀತಾ ಇದಾರೆ ಅಂದ್ರೆ ರೈತರಿಗೆ ದನಕರುಗಳಿದಾವೆ ಅಂತ ಅರ್ಥ? ಹೌದು ಸರ್, ಹೌದು. ಅದಕ್ಕೆ ದನಕರುಗಳು ಯಾರಿಗಿದೆ ಅವ್ರು ಮಾತ್ರ ಶೇಂಗಾ ಬೆಳಿತಾರೆ ಸರ್. ಇಲ್ಲಪ್ಪ ಅಂದ್ರೆ ಅವನ್ನ ಮೇಂಟೆನೆನ್ಸ್ ಜಾಸ್ತಿ ಆಗ್ತದಲ್ಲ ಸರ್, ಬೆಳೆಯಕ್ಕೆ ಯಾರಿಗೂ ಆಗಲ್ಲ, ಇಷ್ಟನೂ ಕೊಡಲ್ಲ ಸರ್. ಯಾಕಂದ್ರೆ ಹಾಗೆ ನಮ್ ಬೇಕೇ ಬೇಕು ಅಂತಂದೇಳಿ ಹಾಕಿ ಹಾಕ್ತಿವಿ ಸರ್. ಅದೊಂದು ಇದ್ದೇ ಇರೋದು ಸರ್. ಅದ್ರಲ್ಲಿಂದ ಎಲ್ಲ ಮೇವಿಗೆ ಸಂಗ್ರಹ ಮೇವಿಗೆ ಚಿಂತೆ ಮಾಡಾಗಿಲ್ಲ ಸರ್. ಅದೊಂದು ಒಣ ಹುಲ್ಲು ಹುಲಿಯಿಂದ ತರಿಸಲ್ಲ, ಅದೊಂದು ಕಾಸ್ಟ್ ಬಿಟ್ರೆ ಯಾವ್ದಿಲ್ಲ ಸರ್. ಕೊಂಡ್ಕೊಂಡು ನಮ್ದು ಉಳಿದೆಲ್ಲ ನೀವೇ ಬೆಳೆ? ಉಳಿದೆಲ್ಲ ನಾವೇ ಬೆಳಿತೀವಿ. ಮೆಕ್ಕೆಜೋಳ ತೆನೆ ರೌದಿ ಬರುತ್ತಲ್ಲ ಸರ್, ಅದನ್ನು ಒಂದು 2-3 4 ಟ್ಯಾಕ್ಟರ್ ಆಗುತ್ತೆ ಸರ್. 6 ಎಕರೆ ಮೆಕ್ಕೆಜೋಳದ ಎಲ್ಲ ಮೇವು ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದನ್ನ ಸುಗ್ಗಿಯಾಗಿ ಒಂದು ಏನು ಮೇಸಲ್ ಸರ್, ಒಣಕಡ್ಡಿ ಎಂತದ ಮೇಸಲ್ ಬ್ಯಾಸಿಗೆ ಸ್ಟಾರ್ಟ್ ಮಾಡ್ಕೊಂತೀವಿ ಸರ್. ಅವೆಲ್ಲ ಈಗ ಹೊಸ ವಿಧಾನವನ್ನು ಮಾಡಿದಾರಲ್ಲ, ಮೆಕ್ಕೆಜೋಳದ ಸಸಿಯನ್ನೇ ಬೆಳೆಸಿ ಮೇವಾಗಿ ಕೊಡೋದು, ಅದು ಟ್ರೈಸ್ ಮಾಡಿದಾರೆ ಸರ್. ಅದನ್ನ ಸ್ವಲ್ಪ ಜಾಸ್ತಿ ಆಗ ಸರ್, ಕಾಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ತೈತೆ. ಒಂದು ದುಬಾರಿ ಆಗ್ತದೆ. ಮಾಡಿದ್ರೆ ಪ್ರಯತ್ನ ಮಾಡಿದ್ವಿ ಸರ್. ಅದನ್ನ ಟ್ರೇಸ್ ಮಾಡ್ಬೇಕು, ಅದಕ್ಕೆಲ್ಲ ವಾಟರ್ ಇದ್ ಮಾಡ್ಬೇಕಲ್ಲ ಸರ್. ಅದು ಈ ಮೇವಿಂದ ಫುಡ್ ಆಗ್ತಿವಲ್ಲ ಸರ್, ಈ ಫುಡ್ ಇಂದ ಖರ್ಚು ಬರುತ್ತೆ, ಅದಕ್ಕೂ ಜಾಸ್ತಿ ಖರ್ಚು ಬರುತ್ತೆ ಸರ್. ನಮ್ ಮೆಕ್ಕೆಜೋಳನ ಬೆಳೆಯೋದಿಲ್ಲ ಸರ್, ಬರೋದಿಲ್ಲ. ಅದು ಬೇರೆನಾ? ಅದು ಬೇರೆ ಮೆಕ್ಕೆಜೋಳನ ಬರುತ್ತೆ. ಬೀಜ ಬರುತ್ತಲ್ಲ ಸರ್ ಅಂಗಡಿಗೆ, ಅದು ತಗೊಂಡ್ಬಂದ್ರೆ ಮಾತ್ರ ಬರುತ್ತೆ ಸರ್ ಪ್ರೋಟೀನ್. ನಮ್ ಮೆಕ್ಕೆಜೋಳ ಲೋಕಲ್ ಮೆಕ್ಕೆಜೋಳ ಹೊಡಿಸಿರ್ತಿಲ್ಲ ಸರ್, ಬರೋದಿಲ್ಲ ಅದು. ಅದನ್ನ ಟ್ರೈ ಮಾಡಿದ್ ಸರ್ ಆಗ್ಲೇ. ಅಲ್ಲ, ಅದು ಏನು ಖರ್ಚಿಲ್ಲದೆ ಬೆಳಿಬಹುದು ಅಂತ ಹೇಳ್ತಾರೆ ಸರ್? ಇಲ್ಲ, ಪ್ರಾಕ್ಟಿಕಲ್ ಮಾಡಿದ ಗೊತ್ತಾಗುತ್ತೆ ಸರ್. ಅದೇನಂತ ಏನೇನು ಖರ್ಚು ಬರ್ತದೆ ಸರ್? ಅದಕ್ಕೆ ಟ್ರೈಸ್ ಬೇಕು. ಟ್ರೈಸ್ ಏನು ತಗೊಂಬರ್ಬೋದು ಇಲ್ಲ ಅಂತಲ್ಲ, ಆ ಬೀಜಕ್ಕೂ ಆ ಬೀಜಕ್ಕೂ ಬಹಳ ಡಿಫ್ರೆನ್ಸ್ ಐತೆ ಸರ್. ಆ ಬೀಜದಲ್ಲಿ ಏನವ್ರು ಏನಾದ್ರು ಉತ್ಪಾದನೆ ಮಾಡಲ್ಲ, ಏನಾದ್ರು ಕೆಮಿಕಲ್ ಗಿಮಿಕಲ್ ಮಿಕ್ಸ್ ಮಾಡಿರ್ತಾರೋ ಗೊತ್ತಿಲ್ಲ ಸರ್. ನಮ್ಮ ಇದ್ರಲ್ಲಿ ಏನು ಮಿಕ್ಸ್ ಇರೋಗಿಲ್ಲ, ಅದಕ್ಕೆ ಅದಕ್ಕೆ ಟ್ರೈಸ್ ಮಾಡಿ ನೋಡಿದ್ರೆ ನಮ್ಗೆ ಒಂದೊಂದು ಬೆಳೆನೇ ಇಲ್ಲ, ಬೆಳೆದೂ ಇಲ್ಲ ಸರ್. ರೈಸ್ನಾಗ 20 ದಿನ 30 ದಿನ ಅಂತಲ್ಲ ಸರ್, ನಿಮ್ಮ ಬೀಜಗಳು ಬೆಳೆದಿಲ್ಲ ಸರ್. ಹಾಗಾಗಿ ಆ ಬೀಜ ತಾಂಬರಕ್ಕೆ 5 ಕೆಜಿಗೆ ಇಲ್ಲಂದ್ರೂ 1,400-1,600 ಸರ್. ಓಹೋ, ಹಾಂ, ಅದು ಒಂದು ಮಾರ್ಕೆಟ್ ಶುರುವಾಗಿ. ಅದು ಮಾರ್ಕೆಟ್ ಸರ್. ಅದಕ್ಕೆ ಅದಕ್ಕೂ ಕ್ಯಾಟ್ಲ್ ಫೀಡ್ನ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕಲ್ಲ ಅಂತಂದೇಳಿ. ಅದಕ್ಕೆ ಸರ್, 1 ಲೀಟ್ರ್ ಹಾಲು ಕೊಡುತ್ತೆ ಸೊ ಅಂತಂದ್ರೆ ಅದಕ್ಕೆ 1/2 ಕೆಜಿ ಕ್ಯಾಟ್ಲ್ ಫೀಡ್ ಹಾಕ್ಲೇಬೇಕು ನಾವು. ಹಾಗಾಗಿ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿದ್ರೆ ಇದನ್ನ ಚೆನ್ನಾಗಿ ಅನಿಸ್ತದೆ ಸರ್. ನೈಸರ್ಗಿಕವಾಗೈತಿ. ಅದು ಬೀಜ ಬಿತ್ತನೆ ಬೀಜ ಇದಾವಲ್ಲ ಸರ್, ಅದು ನೈಸರ್ಗಿಕವಾಗಿಲ್ಲ, ಅವು ವಿಷಪೂರಿತವಾಗಿ. ಅದು ಆ ಬೀಜ ಹಾಕಿದ್ರೆ ಮಾತ್ರ ಬರುತ್ತೆ, ಇಲ್ಲ ಬರ್ತಾ ಇಲ್ಲ. ಹಾಗಾಗಿ ಅದನ್ನ ಅಷ್ಟು ಒಲ್ಲ ಕೊಟ್ಟಿಲ್ಲ ಸರ್. ನೀವು ಅದ್ ಪ್ರಯತ್ನ ಮಾಡಿದೀವಿ ಆದ್ರೂ ಅಷ್ಟು ಬರ್ಲಿಲ್ಲಲ್ಲ, ಅದಕ್ಕೆ ಅದನ್ನ ಒಲ್ಲ ಕೊಡ್ಲಿಲ್ಲ ಸರ್ ನಾವು, ಬೇಡ ಅಂತೇಳಿ. ಈ ಹಸುಗಳಿಗೆ ಯಾವ್ಯಾವ ಸಮಯದಲ್ಲಿ ಏನೇನು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಬರ್ತವೆ ಸರ್? ಮಳೆಗಾಲದಾಗ ಆರೋಗ್ಯ ಸಮಸ್ಯೆಗಳು ಬರೋದು ಬಹಳ ಕಡಿಮೆ ಸರ್ ಹಸುಗಳಿಗೆ. ಯಾಕಂದ್ರೆ ಅವು ವಾತಾವರಣ ಕೋಲ್ಡ್ ಆಗಿರುತ್ತೆ, ವಾತಾವರಣ ಒಂದ್ಸಲ ಬಿಸಿಲು ಒಂದ್ಸಲ ನೆರಳು ಬರುತ್ತೆ. ಬೇಸಿಗೆ ಮತ್ತೆ ಅತಿ ಹೆಚ್ಚು ಬರುತ್ತೆ ಸರ್. ಯಾಕೆ ಬೇಸಿಗೆ ಹೆಚ್ಚು ಬರುತ್ತೆ? ನಾವು ಒಳಗೆ ಶೆಡ್ ಕಟ್ಟಿರ್ತಲ್ಲ ಸರ್, ಶೆಡ್ಡಿಂದು ಪ್ರಾಬ್ಲಮ್ ಇರುತ್ತೆ. ಒಂದೊಂದು ಟೈಮ್ ಹೈಟ್ ಶೆಡ್ ಕಟ್ಟಿದ್ನಪ್ಪ ಅಂದ್ರೆ ಏನು ತೊಂದರೆ ಇರಲ್ಲ ಸರ್. ಅದರಿಂದ ಮ್ಯಾಕ್ಸಿಮಮ್ ಒಂದು 5-6 ಅಡಿ ಹೈಟ್ ಇರಬೇಕು. ಹೈಟ್ ಗಾಳಿ ಸಮಾನವಾಗಿ ಆಚೆಯಿಂದ ಈಚೆ ಗಾಳಿ ಓಡಾಡ್ತಾ ಇರಬೇಕು. ಇಲ್ಲಪ್ಪ ಅಂದ್ರೆ ನಾವು ಬರೀ ಹೀಟ್ನಾಗೆ ಹೀಟ್ ಕಟ್ಟಿದ್ನಪ್ಪ ಅಂದ್ರೆ ಮೊದಲೇ ಇತ್ತು ತಡ್ಕೊಳಕ್ಕೆ ಟೆಂಪರೇಚರ್ ಇತ್ತಪ್ಪ ಅಂದ್ರೆ ನಾವು ಮನುಷ್ಯರ್ಕನ್ನು 3 ಪಟ್ಟು ತೆಗಿತೇವೆ ಸರ್ ಹಸುಗಳು. ಅವಕ್ಕೆ ಏನು ಮೇಲೆ ಸ್ಪ್ರಿಂಕ್ಲರ್ ಟೈಪ್ ಇರುತ್ತೆ ನೀರು, ಆ ತರ ನೀರು ಬಿಡೋದಿಲ್ಲ. 1 ಟೈಮ್ 2 ಟೈಮ್ ಹಸು ಮೈ ತೊಳ್ಳೇಬೇಕು, ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಹೌದು ಸರ್. ಅದ್ರಾಗೂ ಫ್ಯಾಟ್ ವೈಸ್ ಏನೋ ಬರೋದು ಸರ್, ಟೆಂಪರೇಚರ್ ಮೇಂಟೈನ್ಸ್ ಒಂದು. ಅದ್ರಾಗೂ ಮೇಯ್ತಕ್ಕಂತ ಪ್ರೋಟೀನ್ ಅಂಶ ಕೊಡ್ತೀವಲ್ಲ, ಮೇವನು ಕಡಿಮೆ ಮಾಡ್ತಾ ಹೋಗ್ತಾ ಇದ್ವಿ. ಟೆಂಪರೇಚರ್ ಮೇಯಕ್ ಆಗೋದಿಲ್ಲ ಸರ್. ಆಹಾರ ಸ್ವೀಕಾರ ಮಾಡೋದು ಕಡಿಮೆ ಮಾಡುತ್ತೆ. ನೀರ್ ಕುಡಿಯೋದು ಸರ್, ನೀರ್ ಕುಡಿಯೋದು ಸಮೇತ. ಯಾಕಂದ್ರೆ ನೀರ್ ಮೇವು ಚೆನ್ನಾಗಿ ತಿಂದ್ರೆ ಮಾತ್ರ ನೀರು ಇರುತ್ತೆ. ಕನಿಷ್ಠ ಒಂದು ದಿನಕ್ಕೆ ಒಂದು ಹಸುಗೆ ಕನಿಷ್ಠ ಅಂದ್ರೆ 100 ಲೀಟರ್ ನೀರ್ ಕುಡಿಸ್ಬೇಕು ಸರ್. ಕುಡಿಯಲ್ಲ ಸರ್ 100 ಲೀಟರ್, 50 ಲೀಟರ್ ಕುಡಿಯಕ್ಕು ಆಗೋದಿಲ್ಲ. ಸುಗ್ಗಿಯಾಗಿ ಒಂದು 30-40 ಲೀಟರ್ ಮಸ್ತ್ ಸರ್ ನೀರ್ ಕುಡಿಸಿದ್ರೆ. ಅಲ್ಲಿಗೂ ಈಗ ಫುಡ್ ಹಾಕುವಂತ ಉಪ್ಪು ಒಂದ್ ಸ್ವಲ್ಪ ಸೊರಡ ಪುಡಿ ಅವ್ನ ಹಾಕೊಂತ ಇದ್ರೆ ಮಾತ್ರ ಕುಡಿಯುತ್ತೆ, ಇಲ್ಲಪ್ಪ ಕುಡಿಯೋದಿಲ್ಲ ಸರ್. ಅವೆಲ್ಲ ಮೇಂಟೈನ್ ಮಾಡ್ಬೇಕು ಸರ್. ಮೇಂಟೈನ್ ಮಾಡಲಿಲ್ಲಪ್ಪ ಅವಂತ ಮಕ್ಳು ತರ ನೋಡ್ಬೇಕು. ನಮ್ಮನ್ನ ಅದೇ ತರ ಟ್ರೀಟ್ಮೆಂಟ್ ಮಾಡ್ತಾವ. ಈಗ ನಿಮ್ಮ ಡೈರಿ ಒಳಗಡೆ ಅಂದ್ರೆ ನಿಮ್ಮ ಹೈನುಗಾರಿಕೆಯಲ್ಲಿ ಪ್ರತಿನಿತ್ಯ ಎಷ್ಟು ಲೀಟರ್ ಹಾಲು ಉತ್ಪಾದನೆ ಆಗ್ತದೆ? ಬೆಳಗ್ಗೆ 200 ಲೀಟರ್ ಬರುತ್ತೆ ಸರ್, ಸಂಜೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಸರ್, ನಮ್ಮ ಸ್ವಂತದಿಂದ 28 ಲೀಟರ್ ಆಗುತ್ತೆ ಸರ್. 28 ಲೀಟರ್ ಬೆಳಗ್ಗೆ, 28 ಲೀಟರ್ ಸರ್, ಸಾಯಂಕಾಲ 22ರಲ್ಲಿ 23 ಲೀಟರ್ ಆಗುತ್ತೆ. ಯಾಕಂದ್ರೆ 50 ಲೀಟರ್ ಹೌದು ಸರ್, ಬೆಳಗ್ಗೆ ಸಂಖ್ಯೆ ಎಲ್ಲ ಡಿಫ್ರೆನ್ಸ್ ಇರುತ್ತೆ ಸರ್. ಬೆಳಗ್ಗೆ ಹಾಲು ಜಾಸ್ತಿ ಕೊಡು ಸರ್, ಒಂದ್ ಸ್ವಲ್ಪ ಹಸು ಇಲ್ಲಿ ಓಡಾಡೋದಿಲ್ಲ, ಒಂದು ಸರ್ ಹಸು ಓಡಾಡೋಕೆ ಆಗೋದಿಲ್ಲ, ಒಂದು ನಿಂತಲ್ಲಿ ಇರುತ್ತಲ್ಲ ಸರ್, ಅದು ಒಂದ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್. ಏನ್ ರೇಟ್ಗೆ ತಗೊಳ್ತಾರೆ ಅಲ್ಲಿ? ಅದು ಮ್ಯಾಕ್ಸಿಮಮ್ ಸರ್ 25ರಿಂದ ಇಡೋದು. ಇವ ಮೊನ್ನೆ ರೀಸೆಂಟ್ ಆಗಿ ಕಡಿಮೆ ಆಗಿದೆ ಸರ್, ಈ ಮಂತ್ ಅಲ್ಲಿ ಕಡಿಮೆ ಆಗಿದೆ, 1 ರೂಪಾಯಿ 50 ಪೈಸೆ ಕಡಿಮೆ ಆಗಿದೆ ಸರ್. ಫಸ್ಟ್ 25 ರೂಪಾಯಿ ಇತ್ತು ಸರ್, ಈಗ 24 ರೂಪಾಯಿ ಆಗಿದೆ ಸರ್. ಈಗ 24 ರೂಪಾಯಿ ತಗೊಳ್ತಾರೆ? ಒಂದ್ 24 ರೂಪಾಯಿ ಅವರೇಜ್ ಹಿಡಿದ್ರಪ್ಪ ಅಂದ್ರೆ ಸರ್, ಅದು ಕಡಿಮೆ ಫ್ಯಾಟ್ ಕಡಿಮೆ ಎಸ್ ಎನ್ ಎಫ್ ಬಂದ್ರೆ ಮಾತ್ರ, 3-1-3 ಬಂದ್ರೆ ಮಾತ್ರ ನಾವ್ ಮ್ಯಾಕ್ಸಿಮಮ್ 3-5 29 ರೂಪಾಯಿ ಸಿಗುತ್ತೆ ಸರ್ ನಮ್ಗೆ. ಓಹೋ, ಒಂದ್ ಲೀಟರ್ 29 ಸಿಗುತ್ತೆ ಸರ್. ಈಗ ಅವರೇಜ್ ಎಷ್ಟು? 25 ಮೇಲೆ ಸಿಗ್ತದೆ, 29 ಸಿಗ್ತದೆ ಸಿಗುತ್ತೆ ಸರ್. ಈಗ ಅಂದ್ರೆ ಪ್ರತಿ ದಿನ ನಿಮಗೆ ಹಾಲಿನ ಉತ್ಪನ್ನನೇ 1450 ರೂಪಾಯಿ? ಹೌದು ಸರ್. ಪ್ಲಸ್ ಸರ್ ಮತ್ತೆ ಸರ್ಕಾರದಿಂದ 5 ರೂಪಾಯಿ ಪ್ರೋತ್ಸಾಹ ಬರುತ್ತೆ ಲೀಟರ್ಗೆ ಸರ್, ಅದು ಮಾತ್ರ ಕಂಟಿನ್ಯೂ ಬಂದೇ ಬರುತ್ತೆ ಸರ್. ಅದಕ್ಕಿಂತ ನಮಗೆ ಅದು ಬಹಳ ಅನುಕೂಲ ಆಗುತ್ತೆ ಸರ್ ರೈತರಿಗೆ. ಅದ ಕಷ್ಟ ಕಾಲದಲ್ಲೇ ಕೈ ಹಿಡಿತಂತಲ್ಲ, ನಿಜವಾಗ್ಲೂ ಕಷ್ಟ ಕಾಲದಾಗೆ ಕೈ ಹಿಡಿದು ಸರ್. ನಾ ಈ ಪೇಮೆಂಟ್ಗೆ ಆ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೇನೆ. ಯಾಕಂದ್ರೆ ಸರ್ ಇವತ್ತನೇ ಈ ಪೇಮೆಂಟ್ ಇವತ್ತು ಬರ್ತದೆ ಅಂತಾನೆ ಕನ್ಫರ್ಮ್ ಇರುತ್ತೆ ಸರ್, ಇಲ್ಲ ಅಂತಲ್ಲ. ನಮ್ಮ ತಿಂಗಳ ಪೇಮೆಂಟ್ ಇವತ್ತು 10ಕ್ಕೆ ಆಗೋದಿಲ್ಲ 12ಕ್ಕೆ ಆಗೋದಿಲ್ಲ, ಒಪ್ಪಿಗೆ ಒಂದಿನೇ ಆಗ್ತದೆ. ಆ ಪೇಮೆಂಟ್ ಹಿಂಗೆ ಇವಾಗ ಬರುತ್ತೆ ಅಂದ್ರೆ ಎಷ್ಟೋ ಸಲ ನಾವು, ನನ್ನ ಅನುಭವ ಪ್ರಕಾರ ಎಂಥ ಕಷ್ಟ ಕಾಲದ ಬಂದ ಸರ್ ಅಂತಂದ್ರೆ ಅದು ನಿಜವಾಗ್ಲೂ ಮೆಚ್ಚಲೇಬೇಕು. ಇದು ಒಳ್ಳೆ ಕೆಲಸ ಅದು ಬಂದು ಸರ್, ಭಯಂಕರ ನಮಗಂತೂ ಬಹಳ ಇಷ್ಟ ರೈತರಿಗೆ, ನನಗಂತಲ್ಲ ಸರ್ ಎಲ್ಲ ರೈತರಂತ. ಇವತ್ತು ಬಂತಪ್ಪ ಈ ಬಂತಪ್ಪ ಇವತ್ತು ಅಂತ ಎಂತ ನಾನು ಏನೇನು ದುಡ್ಡು ಇರೋದಿಲ್ಲ ನನ್ನ ಹತ್ರ ಅಂತಂದು, ಅದೊಂದು ಬಹಳ ಖುಷಿ ಸರ್ ನಮಗೆ. ಒಂದು ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಬಂದೆ ಬರ. ಅದು ಯಾವಾಗ ಹಾಕ್ತಾರೆ ಅದನ್ನ ಸರ್? ತಿಂಗಳ ಹಾಕ್ತಾರೆ ಸರ್, ಒಂದೊಂದ್ಸಲ ಲೇಟ್ ಆಗುತ್ತೆ ಸರ್, ಮತ್ತೆ ಎಲೆಕ್ಷನ್ ಕೋಡ್ ಆಫ್ ಕಂಡ್ರೆ ನಾವು ದಿನ ಲೆಕ್ಕ ನೋಡಿದ್ರೆ ಇಂದ ದಿನಕ್ಕೆ 250 ರೂಪಾಯಿ ಪ್ರೋತ್ಸಾಹನ ಸಿಗುತ್ತೆ ನಮಗೆ. ಸಿಗುತ್ತೆ ಸರ್, ಒಂದು ತಿಂಗಳಿಗೆ ಒಂದ್ಸಲ ಬರುತ್ತೆ? ತಿಂಗಳಿಗೆ ಒಂದ್ಸಲ ಬರುತ್ತೆ ಸರ್. ಜನರಲ್ ಒಂದ್ ಸ್ವಲ್ಪ ಲೇಟ್ ಆಗ್ತಾರೆ, SC ST ಸರ್ ಬೇಗನ ಹಾಕ್ತಾರೆ. ಸೊ ಹಾಗಾಗಿ ಹೈನುಗಾರಿಕೆ ಅನ್ನೋದು ನಿಮ್ಗೆ ಲಾಭದಾಯಕವಾಗಿ? ಹೌದು ಸರ್, ಒಳ್ಳೆ ಲಾಭದಾಯಕ ನಮಗಂತೂ ಕಸಬೆ ಸರ್, ಉಪ ಕಸಬಕ್ಕೆ ಅದೇ ಕಸಬ ಮುಖ್ಯ ಕಸಬಿಗಾಗಿ ನಾವು ಇದು ಮಾಡ್ಕೊಂಡ್ಬಿಟ್ಟಿದ್ವಿ ಸರ್. ಈಗ ನಿಮ್ಮ ಕುಟುಂಬದೊಳಗಡೆಗೆ ಯಾವ ರೀತಿ ಸಹಕಾರ ಇದೆ ಹೈನುಗಾರಿಕೆಗೆ? ಯಾರೆಲ್ಲ ಏನೆಲ್ಲ ಕೆಲಸಗಳನ್ನು ಹಂಚ್ಕೊಳ್ತೀರಿ? ಈಗ ಸರ್ ನಮ್ಮ ಕುಟುಂಬಗಳಿಗೆಲ್ಲ ಸರ್, ನಾವು ಫಸ್ಟಿಗೆಲ್ಲ ತಣ್ಣ ತಮ್ಮಿದ್ರೆ ಸರ್, ಬಿ ಬೇರೆ ಆದಾಗಿಂದ ಅವ್ರು ಕೆಲಸ ಮಾಡ್ತಾರೆ ಸರ್. ನಮ್ಮ ಅಪ್ಪಾಜಿ ಇರೋದು ಏನಿದ್ರು ಸರ್, ಹಸುವಿಂದ ಸಾಕಲಿಂದ ಹಿಡಿದು ಪೂರ್ತಿ ನಮ್ದು ಏನಿಲ್ಲ ಸರ್, ಜಾಸ್ತಿ ಕಡಿಮೆ ಕೆಲಸ ನಮ್ದು. ಒಂದ್ ಸ್ವಲ್ಪ ಆ ಕಡೆ ಕಡೆ ಓಡಾಡೋದ್ರಿಂದ ಕಡಿಮೆ ಕೆಲಸ ಇರುತ್ತೆ ಸರ್ ನಮ್ದು ಹಸು ಹತ್ರ. ಈಗ ಇತ್ತೀಚೆಗೆ ಸರ್ ಫಸ್ಟಿಗೆಲ್ಲ ನಾನೇ ಅದ್ರಾಗ ಇನ್ವಾಲ್ವ್ ಆಗ್ತಿದ್ದೆ, ಈಗ ಕಡಿಮೆ ಆಗಿದೆ ಸರ್ ಒಂದ್ ಸ್ವಲ್ಪ. ಯಾಕಂತಂದ್ರೆ ಒಂದ್ ಸ್ವಲ್ಪ ಓಡಾಟ ಒಂದ್ ಸ್ವಲ್ಪ ಕಡೆ ಇರೋದ್ರಿಂದ ಕಡಿಮೆ ಮಾಡ್ಕೊಂಡಿದ್ದೇನೆ. ಕಡಿಮೆ ಮಾಡ್ಕೊಂಡಿದ್ದೆ ಅಂತ ನಮ್ಮ ಬೆಳಗ್ಗೆ ಕೆಲಸ ಸಾಯಂಕಾಲ ಕೆಲಸ ಬಿಡಲ್ಲ ಸರ್. ಹಾಲು ಕರೆಯಲಿಂದ ಹಿಡಿದು ಪೂರ್ತಿ ಡೈರಿಗೆ ಹಾಕುವವರು ಬರುವವರು ನಂದೇ ಕೆಲಸ. ನಮ್ಮ ಅಪ್ಪಾಜಿಗೆ ಮೇವ್ ಹಾಕೋದು, ಅದನ್ನ ಹಸು ನೀರು ಹುಡ್ಕೊಂಡು ನಿರ್ವಹಣೆಗೆ ಅಷ್ಟೇ ಬಿಟ್ರೆ ಇನ್ ಎದಕ್ಕೆ ಏನು ಕರೆಯಲ್ಲ ಸರ್. ನಮ್ಮ ಅಪ್ಪಾಜಿ ನಂದೇ ಇಬ್ಬರದ ಕೆಲಸ ಜಾಸ್ತಿ. ನಮ್ಮಮ್ಮರು ಬರ್ತಾರೆ, ಇಲ್ಲೇದ್ರು ಸ್ವಲ್ಪ ನಾವೇನು ಇಲ್ದಾಗ ಮಾತ್ರ ಇರ್ತಾರೆ ಸರ್, ಇನ್ವಾಲ್ವ್ ಆಗ್ತಾರೆ. ನಮ್ಮ ಹೆಣ್ಮಕ್ಳು ಅಷ್ಟು ಐಡಿಯಾ ಇಲ್ಲ ಸರ್, ಬರಲ್ಲ ಅದರಲ್ಲಿ. ರೇಷ್ಮೆ ಆದಾಯ ಎಷ್ಟಿದೆ ನಿಮಗೆ ಮಾಸಿಕ? ಸರ್ ಮಾಸಿಕ ನಾವು ಮ್ಯಾಕ್ಸಿಮಮ್ ಸರ್ ಒಂದ್ 100 ಮಟ್ಟೆಗೆ ಏನಿಲ್ಲ ಅಂದ್ರೆ ನಾವು ಒಂದ್ ಮಾಸಿಕ ಒಂದು 100-300 ಮಟ್ಟೆ ತರಿಸ್ತೀವಿ. ಈಗ ಕಡಿಮೆ ಮಾಡಿದೀವಿ ಸರ್ ಒಂದ್ ಸ್ವಲ್ಪ ಬೆಳೆ ಹೊಸ ಬೆಳೆ ಆಗಿದೆ. ಈ ಪ್ರೆಸೆಂಟ್ ಇದೆ ಸರ್ ಆಲ್ರೆಡಿ ಆಗ್ಲೇ ಒಂದು 250 ಮಟ್ಟೆ ಇದೆ. ಒಂದ್ ಮಾಸಿಕ ಏನಿಲ್ಲ ಅಂದ್ರೆ ಒಂದ್ 70-80 ಸಾವಿರ ಬರುತ್ತೆ ಸರ್ ಕಡಿಮೆ ಅಂದ್ರು. ಅದು ಕಡಿಮೆ ಸರ್ ನಾ ಹೇಳಿರೋ ಜಾಸ್ತಿ ಸರ್. ನಾವು ಏನಿಲ್ಲ ಅಂದ್ರೆ ಒಂದ್ ಟೈಮ್ ಅಲ್ಲಿ ತಗೊಂಡಿ 180,000 190,000 ಮಟ್ಟೆ ತಗೊಂಡಿದೀನಿ ಒಂದ್ ತಿಂಗಳಿಗೆ. ಮತ್ತೆ ರೈತರು ಸ್ವಲ್ಪ ಅಂದ್ರೆ ಜಾಣತನವನ್ನ ಮಾಡಿದ್ರೆ ಮಾಡ್ಬೇಕು ಸರ್, ಹೈನುಗಾರಿಕೆ ಮತ್ತೆ ರೇಷ್ಮೆ ಬೇರೆ ಬೇರೆ ಬೆಳೆಗಳನ್ನ ಆಶ್ರಯಿಸ್ಕೊಂಡ್ರೆ ಆರ್ಥಿಕವಾಗಿ ಸುಧಾರಿಸಬಹುದು. ಆರ್ಥಿಕವಾಗಿ ತುಂಬಾನೇ ಸುಧಾರಿಸ ಸರ್. ಮತ್ತೆ ಅದನ್ನ ಇನ್ನೊಂದ್ ಸರ್ ಏನ್ ಕೈ ಬಿಡ್ತದೆ ಏನಿಲ್ಲ, ಒಂದು ಹೈನುಗಾರಿಕೆ ಕೈ ಬಿಡೋದಿಲ್ಲ ಸರ್. ಇವತ್ತಿನ ನನ್ನ ರೇಟ್ ಏನೈತೆ, ನನ್ನ ದುಡ್ಡು ಎಷ್ಟೈತೆ ನೋಡ್ಕೋಬಹುದು ಸರ್. ಇವತ್ತು ನಾನು ಇಷ್ಟ ಹಾಲು ಹಾಕಿದ್ದೀನಿ, ಇದಕ್ಕೆ ನನಗೆ ಇಷ್ಟು ದುಡ್ಡು ಐತೆ ಅಂತಂದ್ರೆ ನನ್ನ ದುಡ್ಡು ನನ್ನ ಜೋಬಾಗಿ ಇದ್ದಂಗೆ ಸರ್. ಇವತ್ತು ದುಡ್ಡು ಕೇಳಿದ್ರೆ ಕೊಡ್ತಾರೆ, ಸೆಕ್ರೆಟರಿಗಳಿಗೆ ಕೊಟ್ಟೆ ಕೊಡ್ತಾರೆ. ಇವತ್ತು ನನಗೆ ಇಷ್ಟು ದುಡ್ಡು ಬೇಕು, ನನಗೆ ಹಸುಗರಾಮಿಲ್ಲ ಅಂತಂದ ಹೇಳಿ ಕೊಟ್ಟೆ ಕೊಡ್ತಾರೆ. ಎಲ್ಲ ಡೈರಿಗಳು ಕೊಡ್ತಾರೆ ಸರ್, ನಮ್ಮ ಹಾಲು ಸಾಲದ ರೂಪದಲ್ಲಿ ಇಲ್ಲ, ಸಾಲದ ರೂಪದಲ್ಲಿ ಮುಂಗಡ ಪಾವ ಕೊಡ್ತಾರೆ, ಎಷ್ಟು ಕೇಳಿದ್ರು ಕೊಡ್ತಾರೆ. ಮತ್ತೆ ಅದ್ರಾಗ ಸರ್ KMF ಲಿಂದ ಡಾಕ್ಟರ್ ಫೆಸಿಲಿಟಿ ಐತಿ. ಹೌದು ಸರ್, ಡೈರೆಕ್ಟ್ ಸೀದಾ ಮನೆಗೆ ಬರ್ತಾರೆ ಡಾಕ್ಟರ್. ನಿಮ್ದು ಏನ್ ಹಸು ಇದೆ, ಏನ್ ಪ್ರಾಬ್ಲಮ್ ಇದೆ ಎಲ್ಲ ಕೇಳ್ತಾರೆ.